ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೇನ ಅಶಕ, ಊರ್ನಾಗ ಎಷ್ಟ್ ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶಕ್ಕ, ನಮ್ಮ ಅತ್ತೆಯವ್ರಿಗೆ ಶುಗರ್ ಬಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆನೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನು ಮುಗ್ದಿಲ್ವಾ? ತುಂಬಾ ಕೆಲಸ ಇದೆ, ನಾಳೆ ಬರ್ತೀನಿ. ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದ್ಬಿಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬ್ಯಾಂಕ್ ಪಾಸ್ ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆಯಡಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವವನ್ನು ಕುರಿತು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕುರುಬಹಳ್ಳಿಯ ಪ್ರಗತಿಪರ ಕೃಷಿಕರಾದ ಚಂದ್ರೇಗೌಡ ಹಾಗೂ ಮಂಜುನಾಥ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಪೇಟೆ ತಾಲೂಕು ಬೂಗನಕೆರೆ ಹೋಬಳಿಯ ಕುರುಬಹಳ್ಳಿಯಲ್ಲಿ ಕುರಿ ಸಾಕಾಣಿಕೆಯಲ್ಲಿ ನಿರತರಾಗಿರುವಂತಹ 65 ವರ್ಷದ ಚಂದ್ರೇಗೌಡ ಅವರು. ಚಂದ್ರೇಗೌಡ ಅವರು, ಅವರ ಹಿರಿಯ ಮಗ ಮಂಜುನಾಥ್ ಅವರು ಈ ಕುರಿ ಸಾಕಾಣಿಕೆಯಲ್ಲಿ ಶ್ರಮ ವಹಿಸಿ ಸಾಧನೆ ಮಾಡಿದ್ದಾರೆ. ಅವರ ಒಂದು ಅನುಭವವನ್ನು ನಾವು ಪಡ್ಕೊಳ್ಳೋಣ ಅಂತ. ಚಂದ್ರೇಗೌಡರಿಗೆ ಸುಮಾರು 3.5 ಎಕರೆ ಪ್ರದೇಶ ಇದೆ. ಸೇವಂತಿಗೆ ಹೂವಿನ ಕೃಷಿಯನ್ನು ಮಾಡ್ತಾರೆ. ಜೊತೆಗೆ ಕುರಿ ಸಾಕಾಣಿಕೆ ಬೇಕಾದಂತಹ ಈ ಒಳಸುರಿಗಳು ಏನಿದೆ ಅದನ್ನೆಲ್ಲ ಅವರೇ ಸ್ವತಃ ಉತ್ಪಾದನೆ ಮಾಡ್ಕೋತಾರೆ. ಇಲ್ಲಿಯ ಗೊಬ್ಬರವನ್ನು ಅವರು ಕೃಷಿಗೆ ಬಳಸ್ತಾ ಇದ್ದಾರೆ. ಒಂದು ರೀತಿ ಯಶಸ್ವಿಯಾಗಿ ಕುರಿ ಸಾಕಾಣಿಕೆಯಲ್ಲಿ ಅನುಭವವನ್ನು ಪಡ್ಕೊಂಡಿದ್ದಾರೆ ಚಂದ್ರೇಗೌಡರು. ಅವರನ್ನು ಮಾತಾಡಿಸಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಚಂದ್ರೇಗೌಡರೇ. ನಮಸ್ಕಾರ. 65 ವರ್ಷ ನಿಮಗೆ, 5ನೇ ಕ್ಲಾಸು ತನಕ ಓದಿದ್ರಿ, ಆಮೇಲೆ ನಿಮಗೆ ಆಸಕ್ತಿ ಇರಲಿಲ್ವೋ ಅಥವಾ ಈ ಕುರಿ ಸಾಕಾಣಿಕೆನೆ ನಿಮ್ಗೆ ಇಷ್ಟ ಆಗೋಯ್ತಾ? ಇಲ್ಲ ಸರ್, ಕುರಿ ಸಾಕಾಣಿಕೆನೆ ಇಷ್ಟ ಆಯ್ತು. ಎಷ್ಟು ಜನ ನೀವು ಗಂಡ್ಮಕ್ಳು? ಬೋರೆಗೌಡರಿಗೆ ಎಷ್ಟು ಜನ ಮಕ್ಕಳು? 3 ಜನ ಸರ್. ನೀವು ಎಷ್ಟನೇ ಅವರು? ನಾನೇ ಮೊದಲನೇನು. ನೀವೇ ಮೊದಲನೇವರು? ಇನ್ನ ನಿಮ್ಮ ತಮ್ಮಂದ್ರೆ ಏನ್ ಮಾಡ್ತಾ ಇದ್ದಾರೆ? ಅವರು ಯಾವ್ದಬ್ಬ? ಇನ್ನೊಬ್ಬರು ತೀರೋಬಿಡವ್ರೆ. ಬೋರೆಗೌಡರು ಕುರಿ ಸಾಕಾಣಿಕೆಯಲ್ಲಿ ತೊಡಗಿಸ್ಕೊಂಡಿದ್ರ? ಹಿಂದೆ ಸಾಕ್ತಾ ಇದ್ರು ಸರ್. ಮನೇಲಿ ನಿಮ್ಗೆ ವಾತಾವರಣ ಇತ್ತು? ವಾತಾವರಣ ಇತ್ತು. ಚಂದ್ರೇಗೌಡ್ರೆ, ಈಗ ನೀವು ಹಾಗಾದ್ರೆ ಕುರಿ ಸಾಕಾಣಿಕೆ ಬಗ್ಗೆ ಆಸಕ್ತಿ ವಹಿಸ್ತಾ ನಿಮ್ಗೆ ಎಷ್ಟು ವಯಸ್ಸು? 65. ಅವಾಗೆಲ್ಲ ಕಟ್ಟು ಮೇಯಿಸ್ತಾ ಇದ್ರು ಅಥವಾ ಮೇಯಿಸ್ತಾ ಇದ್ದು? ಮೇಯ್ಸಕ್ ಹೋಗ್ತಾ ಇದ್ರಿ ನೀವು? ಹೊರಗಡೆ ಮೇಯ್ಸಕ್ ಹೋಯ್ತಾ ಇದ್ದ. ಎಷ್ಟು ಕುರಿ ಇತ್ತು ಆಗ? ಆಗೊಂದ 30. ಈಗ ನಾವು ನಿಮ್ಮ ಕುರಿ ಸಾಕಾಣಿಕೆಯಲ್ಲಿ ಏನಿದೆ ಈ ಫಾರಂ ಅಲ್ಲೇ ನಾವ್ ಇದೀವಿ. ಈಗ ಕುರುಬರಹಳ್ಳಿಯಲ್ಲಿ ಇರುವಂತ ಈ ಫಾರಂ ಮಾಡಿದೀರಿ, ಈ ಒಟ್ಟು ಎಷ್ಟು ಕುರಿಗಳೀಗ ಮೇಯ್ತಾ ಇವೆ ಫಾರಂ ಅಲ್ಲಿ? ಈಗ 50 ಮರಿ ಮೇಯ್ತಾ ಇದೆ. 50 ಮರಿ ಮೇಯ್ತಾ ಇವೆ. ಶ್ರೋತೃಗಳೇ, ನಾವು ಈಗ ಕುರುಬಹಳ್ಳಿಯಲ್ಲಿ ಇರುವಂತಹ ಇವರ ಫಾರಂ ಒಳಗಡೆನೆ ಇದ್ದೀವಿ. ನಿಮ್ಗೂ ಬಹುಶಃ ಈ ಕುರಿಗಳು ಮೇಯುವಂತ ಶಬ್ದ ಕೇಳಿಸ್ತಾ ಇರ್ಬೋದು. ಅಲ್ಲೇ ನಾವು ಮಾತಾಡ್ತಾ ಇದೀವಿ. ಈಗ ಈ ತರ ಒಂದು ಫಾರಂ ಮಾಡ್ಬೇಕು ಅಂತ ಅನ್ಸಿದ್ಯ ಅವಾಗ? ಎಷ್ಟು ಖರ್ಚಾಯ್ತು, ಏನು ವ್ಯವಸ್ಥೆ ಮಾಡಿದ್ದೀರಿ ಚಂದ್ರೇಗೌಡರು, ಅದೆಲ್ಲ ಹೇಳ್ತಾ ಹೋಗಿ ಸರ್. ಈಗ ಆನೆ ನಾವು 7ನೇ ಬಾರಿ ಸಹಿತಕ್ಕೆ ಮರಿ ಮೇಸೆ ಕಡ್ದೆ. ಮೊದಲು ಒಂದು 15 ಮೇಯಿಸ್ತಾ ಇದ್ದೋ. ಆಮೇಲಿಂದ ಹೋದ ಸರಿಯಿಂದ 40 ಬಂದೋ. ಈ ಸತಿ 50 ಬಂದಿವಿ. ಅಂದ್ರೆ ಈಗಿರೋ ಫಾರಂ ಅಲ್ಲಿ ನೀವು 50 ಕುರಿ ಮೇಯಿಸಬಹುದು? ಮೇಯಿಸಬಹುದು. ಮೊದಲು 15 ಮಾಡ್ತಾ ಇದ್ರಿ, ಸಣ್ಣದಾಗಿತ್ತು, ಇವಾಗ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ. ಈಗ ಹೇಳಿ, ನೀವು ಈಗ ಮರಿಗಳನ್ನ ತಂದು ಇಲ್ಲಿ ಪೋಷಣೆ ಮಾಡಿ ಅವುಗಳ ದೊಡ್ಡ ಮಣ್ಣ ಮಾಡಿ ಆಮೇಲೆ ಅದನ್ನ ಮಾರಾಟ ಮಾಡ್ತೀರಿ. ಮರಿಗಳ ಆಯ್ಕೆ ಯಾವ ತರ ಮಾಡ್ಕೋಬೇಕು, ಯಾವ ವಯಸ್ಸಿನ ಮರಿನ ನೀವು ತರ್ತೀರಿ, ಎಲ್ಲಿಂದ ತರ್ತೀರಿ, ಆ ತರುವಾಗ ಏನೆಲ್ಲ ಅಂಶಗಳನ್ನ ಗಮನಿಸಬೇಕು, ಸಾಕಾಣಿಕೆ ಹೆಂಗ್ ಮಾಡ್ಬೇಕು, ಅದೆಲ್ಲ ಹೇಳಿ ಗೌಡ್ರೆ. ಮರಿ ತರಕ್ ಹೋದಾಗ ನಾವು ಮಂದೆಗಳಲ್ಲಿ ಹೋಗ್ತೀವಿ ಸರ್, ಹೊರಗಡೆ ಹೋಗ್ತಿರ್ತೀವಿ. ಈಗ ಎರಡು ಮೂರ್ ತಿಂಗಳು ಮೂರುವರೆ ತಿಂಗಳು ಆಗಿರ್ತೀವಿ ಮರಿಗಳಿಗೆ. ಅವ್ ತರ್ತೀವಿ, ಕಟ್ಟಾಕಿ ಮೇಯಿಸ್ತೀವಿ. ಈಗ ತರುವಾಗ ಗೊತ್ತಾಗತ್ತ ನಿಮ್ಗೆ ಯಾವ ತರ ತಗೋಬೇಕು ಅಂತ? ಹೆಂಗ್ ಆಯ್ಕೆ ಮಾಡ್ಕೋತೀರಿ ಸರ್? ಮರಿ ನೋಡ್ ಆಯ್ಕೆ ಮಾಡ್ಕೋತೀವಿ. ಅದೇ ಏನೆಲ್ಲ ನೋಡ್ತೀರಿ, ಏನೆಲ್ಲ ಗಮನಿಸ್ತೀರಿ ಹೇಳಿ. ಮರಿಗಳು ನಾಟಿ ಮರಿ ಇದೆ, ಆ ಮರಿ ಚೆನ್ನಾಗದೆ ಚೆನ್ನಾಗಿಲ್ಲ, ಈ ಮರಿ ಬಂದ್ರೆ ಬಂತದೆ ಬರಕಿಲ್ಲ ಅಂತ ಫಾರಂನ ನೋಡಿ ನಾವು ಮಂದೆಗಳಲ್ಲಿ ನೋಡ್ತೀವಿ. ಮಂದೆಗಳು ನೋಡ್ತೀರಿ, ಗೊತ್ತಿರೋ ಮಂದೆಗಳಿಗೆ ಹೋಗ್ತೀವಿ, ಗೊತ್ತಿರೋ ಮಂದೆಗಳಿಗೆ. ಈಗ ಒಂದ್ ಮರಿ ಆಯ್ಕೆ ಮಾಡ್ಕೊಳಕ್ಕೆ ಎಷ್ಟು ಸಮಯ ಬೇಕಾಗ? ಅಯ್ಯೋ ಸರ್, ಅದಕ್ಕಾಗಿ ಹೋಯ್ತೀವಿ ಸರ್. ಕಾರ್ ತಗೊಂಡು ನಾವು ಅದಕ್ಕೆ ಮೂರು ದಿವಸ ನಾಲ್ಕು ದಿವಸ ತಿರುಗ್ತೀವಿ. ತಿರುಗ್ತೀರ? ಅಲ್ಲಿಂದ ಮರಿಗಳನ್ನ ತರ್ತೀರಾ? ತರ್ತೀವಿ. ಸಾಮಾನ್ಯವಾಗಿ ಯಾವ ವಯಸ್ಸಿನ ಮರಿ ನೀವು ತರೋದು? ಎಲ್ಲ ಮೂರುವರೆ ತಿಂಗಳು ಇಷ್ಟೇ ವಯಸ್ಸು, ಮೂರುವರೆ ತಿಂಗಳು ಮರಿಗಳನ್ನ ತರ್ತೀವಿ, ಮರಿ ತರ್ತೀವಿ. ಈಗೇನ್ ನಾವು ನೋಡ್ತಾ ಇದ್ದೀವಿ, ಇಲ್ಲಿ 50 ಕುರಿಗಳಿದೆ. ಇವೆಲ್ಲ ಮೂರ್ ತಿಂಗಳು ಮರಿಗಳನ್ನೇ ನೀವು ತಂದಿದ್ದು? ಮೂರ್ ತಿಂಗಳು ಮರಿ. ಒಟ್ಟಿಗೆ 50 ಒಂದೇ ಕಡೆ ತಂದ್ಬಿಡ್ತೀರಾ? 50 ಒಂದೇ ಕಡೆ, ಎಲ್ಲೆಲ್ಲಿ ಸಿಗ್ತೇವ ಅಲ್ಲಿ ಒಂದೇ ಕಡೆ ತರ್ತೀವಿ. ಆದಷ್ಟು ಅವ್ರ ಹತ್ರ ಅಷ್ಟು, ಇವ್ರ ಹತ್ರ ಇಷ್ಟು, ಒಂಬತ್ತು ಇಪ್ಪತ್ತು, ಒಂದೊಂದ್ ಮಂದಿ ಎಷ್ಟು ಸಿಗ್ತೇವೆ ಅಷ್ಟು. ಅದನ್ನ ಹೆಂಗ್ ತಗೊಂಡ್ಬರ್ತೀರಿ? ನಾವು ಊರಿಗೆ ಅಂದ್ರೆ ಆಟ ಮಾಡ್ಕೊಂಡು ಹೋಗ್ತೀವಿ, ತುಂಬಿಕೊಂಡು ಬರ್ತೀರಾ? ಮೂರ್ ತಿಂಗಳಿಗೆ ಮರಿ ತರ್ತಿದ್ದಾಗೇನೆ ಮೂರ್ ತಿಂಗಳು ಮರಿಗಳಿಗೆ ಆರೋಗ್ಯದ ತೊಂದರೆ ಏನಿರಲ್ವಾ? ಅಯ್ಯೋ ಸಮಸ್ಯೆಗಳು ಬರ್ತಾ ಇರ್ತವೆ, ಎಲ್ಲ ಗೊಣ್ಣೆ ಸುರಿತೇವೆ, ಅವ್ ನೋಡ್ಕೋಬೇಕು, ಕೆಂಪುಲು ಬರ್ತೇವೆ. ಎರಡು ತಿಂಗಳು ಎರಡೂವರೆ ತಿಂಗಳು ಅಷ್ಟೇ ಶ್ರಮ ಪಡ್ಬಿಡ್ತೇವೆ ಅಲ್ಲಿ ವಾತಾವರಣ ವಾತಾವರಣ ಬಿಟ್ಟು ನಮ್ಮ ವಾತಾವರಣ ಬಂದ್ಮೇಲೆ ಎರಡು ತಿಂಗಳು ಅವಕ್ಕೆ ಕಾಯಿಲೆಗಳೇ ಜಾಸ್ತಿ ಆಗತ್ತೆ. ಈಗ ವಾತಾವರಣ ಅಂತ ನೀವು ಹೇಳಿದ್ದಕ್ಕೆ ನಾನು ಕೇಳ್ತೀನಿ, ಎಲ್ಲಿಂದ ತರ್ತೀರಾ ಸಾಮಾನ್ಯವಾಗಿ ನೀವು? ನಾವು ಈ ಕಡೆ ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗ್ತೀರಾ? ಹೋಯ್ತೀವಿ ಸರ್, ಬೆಂಗಳೂರವರೆಗೆ ಹೋಯ್ತೀವಿ. ಬೆಂಗಳೂರು ತನಕ ಹೋಗ್ತೀರಾ? ಬೆಂಗಳೂರು ತನಕ ಹೋಯ್ತೀವಿ. ಅದನ್ನ ಹುಡ್ಕೊಂಡು ಹೋಗೋದು? ಹುಡ್ಕೊಂಡು ಹೋಗ್ತೀವಿ. ನಿಮ್ಗೇನೋ ಈ ತರದ್ ಬೇಕು ಆ ತರದ ಸರ? ಅದಷ್ಟೇ. ಏನ್ ಸರಾಸರಿ ಏನಿರುತ್ತೆ ಬೆಲೆ? ಬೆಲೆ ಸಾ ಈಗ ಈ ವರ್ಷ ಜಾಸ್ತಿ ಆಗ್ಬಿಟ್ಟಿದೆ. 5,000 ರೂಪಾಯಿ ಬಿದ್ದದೆ ಈ ಸತಿ. 5,000 ರೂಪಾಯಿ ಬಿತ್ತು? 5,000 ರೂಪಾಯಿ ತಲಾ 5,000 ಬಿದ್ದದೆ. ಅದ ನೀವ್ ಒಂದಿಷ್ಟು ಚೌಕಾಸಿ ಮಾಡಿ ಮಾಡ್ತೀರಿ? ಏನ್ ಚೌಕಾಸಿ ಮಾಡೋ ನಡೆಯಲ್ಲ ಸರ್, ಇವತ್ತಿನ ಕಾಲದಲ್ಲಿ ನಡೆಯೋದಿಲ್ಲ. ಅವರು ಗುರಿ, ಆ ಗುರಿ ಬಿಟ್ರೆ ನಮ್ಗೆ ಮರಿನೇ ಕೊಡೋದಿಲ್ಲ. ಹೌದಾ? ಈಗ ಅವರು ಒಂದೊಂದ್ ಮರಿಗೆ ಮಂದೆಗಳಿಗೆ 2 ಲಕ್ಷ 3 ಲಕ್ಷ ಬಂಡವಾಳ ಕುಟ್ಕೊಂಡು ಬಿಟ್ಕೊಂಡಿರ್ತಾರೆ. ಆ ಮರಿ ಕಟಾವಾಗಿ ಬಂದಾಗ ಅವರು ಹೆಣ್ಣು ಮರಿ ಗಂಡು ಮರಿಗಳನ್ನ ಸೇರಿಸ್ಕೊಡ್ತಾರೆ. ಅದ್ರ ದೇಶದಿಂದ ನಾವು ಬರೀ ಗಂಡು ಮರಿ ತಗೊಳ್ಳೋದ್ರ ದೇಶದಿಂದ ಅವರು ಮರಿ ನಮಗ್ ಕೊಡೋದಿಲ್ಲ. ನಾವು ಅವ್ರು ಹೇಳೋದೊಟ್ಟಿಗೆ ಮರಿ ತಗೊಂಡ್ಬರ್ಬೇಕು. ಯಾಕೆಂದ್ರೆ ನಾವ್ ಹೆಣ್ಣು ಮರಿ ತಗೊಳ್ಳೋದಿಲ್ವಲ್ಲ. ಅದ್ರ ದೇಶದಿಂದ ಅವ್ರು ಏನ್ ರೇಟ್ ಹೇಳ್ತಾರೆ ಅದ್ರಲ್ಲಿ ನಾವು ಗುದ್ದಾಟ ಕೊಟ್ಟು 150 ಬಿಡಿಸ್ಕೋಬಹುದು. ಗಂಡು ಮರಿಗಳು ಹೆಣ್ಣು ಮರಿ ತರೋದಿಲ್ಲ. ಯಾಕಂಗೆ? ಯಾಕೆಂದ್ರೆ ನಾವ್ ಮೇಯಿಸಕ್ ಆಗೋದಿಲ್ಲ ಹೆಣ್ಣು ಮರಿಗಳು, ಫಾರಂಗಳಲ್ಲಿ ಮೇಯಿಸಕ್ ಆಗೋದಿಲ್ಲ. ಅವೇನು ಹೊರಗಡೆ ಬಿಡ್ಬೇಕು, ಮೇಯಿಸ್ಬೇಕು, ಕೂಡಾಕ್ಬೇಕು. ಅಷ್ಟೊಂದ್ ಬಿಟ್ರೆ ಗಂಡು ಮರಿ ಆದ್ರೆ ಕಟಾಕ್ಬೋದು, ಕೂಡಾಕ್ಬಿಟ್ಟು ಮೇಯಿಸ್ಬೋದು ಕಟಾಕೊಂಡು. ಅದೇ ಹೆಣ್ಣು ಮರಿ ಮೇಯಿಸಕ್ ಆಗೋದಿಲ್ಲ. ಈಗ 3 ತಿಂಗಳು ಮರಿ ತಂದ್ಬಿಡ್ತೀರಿ? 3 ತಿಂಗಳು ಮರಿ ತರ್ತೀವಿ. ಆ ಯಾವ್ದೋ ಒಂದ್ ವಾತಾವರಣದಲ್ಲಿ ಇರತ್ವೇವು, ಅದನ್ನ ಈ ವಾತಾವರಣಕ್ಕೆ ಪಳಗಿಸ್ಬೇಕು. ಪಳಗಿಸ್ಬೇಕು. ನೀವೇ ಹೇಳ್ತಾ ಇದ್ರಿ ಒಂದ್ 5 ತಿಂಗಳು ಮರಿ ಇನ್ನೂ ಸರಿಯಾಗಿ ಅದು ಮೇವ್ ತಿಂತಾ ಇಲ್ಲ. ಇಲ್ಲ, ಹಂಗ್ ತಿಂದೇ ಇರೋ ಏನ್ ಮಾಡ್ತೀರಿ ಕೊಡ್ರಿ? ತಿಂದೇ ಇದಾಗ ಈಗ ಡಾಕ್ಟರ್ ಕರೆಸ್ತೀವಿ, ಅವಕ್ಕೆ ಏನ್ ಮೆಡಿಸಿನ್ ಮಾಡಿಸ್ಬೇಕು ಮಾಡಿಸ್ತೀವಿ. ಅವ್ರ ಏನ್ ಹೇಳ್ತಾರೆ ಡಾಕ್ಟರ್ಗಳು ಆ ರೀತಿ ಮಾಡ್ತಾರೆ. ಸಾಮಾನ್ಯವಾಗಿ ನಿಮ್ಮ ಅನುಭವದಲ್ಲಿ ನೀವು ತರುವಂತ ಮರಿಗಳು ಇಲ್ಲಿಗೆ ಬಂದ ಮೇಲೆ ಅವುಗಳಿಗೆ ಊಟ ಉಪಚಾರ ಯಾವ ತರ ಇರುತ್ತೆ? ಅಯ್ಯೋ ಸಾ ಅದೇ ಹೇಳಕ್ ಹೋಗ್ಬಾರ ಸಾ, ಅದು ಎರಡೂವರೆ ತಿಂಗಳು ನಾನು ಹೇಳಿಲ್ಲ ಸಾ. ಈಗ ಅವು ಎಲ್ಲ ಜೆಲ್ ಸುರಿಸ್ತೇವೆ, ಗೊಂಡೆ ಸುರಿಸ್ತೇವೆ. ಯಾಕೆಂದ್ರೆ ಅಲ್ಲಿ ನೀರಿನ ವಾತಾವರಣ ಬೇರೆ ಆಗ್ಬಿಡ್ತದೆ, ನಮ್ಮ ವಾತಾವರಣ ಬೇರೆ ಆಗ್ಬಿಡ್ತದೆ. ತಿಂಗಳಾನುಗಟ್ಟಲೆ ಗೊಂಡೆ ಸುರಿಸ್ತೇವೆ. ಅವು ಸಮಾಧಾನ ಕರೆಕ್ಟ್ ಆಗಿ ನಮ್ಮ ಲೆವೆಲ್ ನಿಂತ್ಕೋಬೇಕು ಅಂದ್ರೆ 2-2.5 ತಿಂಗಳು 3 ತಿಂಗಳು ನಿಂತ್ಕೋತೇವೆ. ಅಲ್ಲಿಗೆ ನಮ್ ಮೇವು ಸೂಟ್ ಆಯ್ತದೆ, ನಮ್ ನೀರ್ ಸೂಟ್ ಆದ್ಮೇಲೆ ಅವು ಮುಂದೆ ಮೂವ್ ಆಗ್ಬೇಕು. ಅಲ್ಲಿಗೆ ನೀವು ಪಳಗಿಸ್ಬೇಕು ಅವನ್ನೆಲ್ಲ, ಅವೆಲ್ಲ ಪಳಗಿಸ್ಬೇಕು ಈ ವಾತಾವರಣಕ್ಕೆ. ಪಳಗಿಸ್ಬೇಕು, ತಿಂಡಿ ಪಾಠ ಮಾಡ್ಬೇಕು, ತಿಂದಿರೋಕೆ ಬಾಯ್ಗಾಕಿ ಹುರ್ಕ್ ಪಾಠ ಮಾಡ್ಬೇಕು. ಈಗ ಸಣ್ಣ ಮರಿ ಹಾಲು ಮರಿ ತಂದ್ಬಿಡ್ತೀವಿ, ಅವಕ್ಕೆಲ್ಲ ಹಾಲು ಒಯ್ಬೇಕು. ಆ ತರ ಮಾಡ್ಬೇಕು. ಎಮ್ಮೆ ಹಾಲು ಕುಡಿಸ್ತೀವಿ? ಎಮ್ಮೆ ಹಾಲು ಕುಡಿಸ್ತೀವಿ ನಾವು, ಇಲಾಚೆ ಹಸಿನ ಹಾಲು ಕುಡ್ಸಕ್ಕಿಲ್ಲ. ಏನಿರುವೆ ಎಮ್ಮೆ ಹಾಲೆ ಮರಗಳಿಗೆ ಸಣ್ಣ ಮರಿ ತಂದ್ಬಿಟ್ರೆ ನಾವು ಅವಕ್ಕೆ 2 ತಿಂಗಳಿಂದ 3 ತಿಂಗಳವರೆಗೆ ಹಾಲು ಇಕ್ತೀವಿ. ಇಲ್ಲ ಹುಲ್ಲು ತಿನ್ನೋಕೆ, ಹುಲ್ಲು ತಿಂಡಿ ತಿನ್ನೋಕೆ ಏನು ಒಯ್ಯಕ್ಕಿಲ್ಲ. ಚೆನ್ನಾಗಿ ಮೇಯಣಿಕೆಗೆ ನಾವು ಏನ್ ಮಾಡೋದಿಲ್ಲ. ಕೆಲವು ಮೇಯತ್ವೇ, ಕೆಲವು ಮೇಯೋದಿಲ್ಲ ಅಂತಕ್ ಮಾಡ್ತೀವಿ. ಏನ್ ಆಹಾರ ಕೊಡ್ತೀರಿ? ಏನು ಅವುಗಳಿಗೆ ಊಟ ಬೆಳಿಗ್ಗೆಯಿಂದ ಸಂಜೆ ತನಕ? ಬೆಳಿಗ್ಗೆಯಿಂದ ಸಾಯಂಕಾಲ ಅದೇ ನೆಲ್ಲುಲ್ ಹಾಕ್ತಿವಿ. ಆಮೇಲೆ ನೆಲ್ಲುಲ್ ಆದ್ಮೇಲೆ ಕೂದಲ್ ಹಾಕ್ತಿವಿ, ತಿರ್ಗಾ ಆಮೇಲೆ ರಾಗಿ ಬಿತ್ತಿರ್ತೀವಿ, ಅದು ಚೆನ್ನಾಗ ಗಂಟ ಬಿಟ್ಟಿರ್ತೀವಿ. ಮತ್ತೆ ಚೆನ್ನಾಗಿ ಆದ್ಮೇಲೆ ರಾಗಿ ಹುಲ್ ಹಾಕ್ತಿವಿ. ಅವಾಗ ನೆಕ್ಸ್ಟ್ ಅದಾದ್ಮೇಲೆ ಕಡ್ಡಿ ಹಾಕ್ತಿವಿ, ಒಂದ್ ಐಟಮ್ ಫಿಡ್ಸ್ ಕಡ್ಡಿ ಹಾಕ್ತಿವಿ, ಒಂದ್ ಐಟಮ್ ಒಲಜುಳ ಕಡ್ಡಿ ಹಾಕ್ತಿವಿ. ಹಿಂಗ್ ತರಾವರೆ ಒಂದ್ 5 ತರ ಹುಲ್ ಹಾಕ್ತಿವಿ. ಒಂದೇ ತರ? ಒಂದೇ ದಿನ 5 ತರ ಹುಲ್ಲು ಬೆಳಿಗ್ಗೆಯಿಂದ ಶುರು ಮಾಡಿದ್ರೆ? ಅದೇ 12 ಇಲ್ಲ ನಾವು ಹಾಕೋದೇ 12 ಗಂಟೆ ಮೇಲೆ. ಅಲ್ಲಿ ತನಕ ಏನಿರಲ್ವಾ? ಅಲ್ಲಿ ತನಕ ನಾವು ಬೆಳಿಗ್ಗೆ ಎದ್ದು ತಿಂಡಿ ಕೊಟ್ರೆ 12 ತನಕ ಗಂಟ ಅವು ಗುಂತಿನಲ್ಲಿರೋ ಮೇವನೇ ಮೇಯ್ತಾ ಇರ್ಬೇಕು. ತಿಂಡಿ ಅಂದ್ರೆ ಏನು? ಫೀಡ್ಸು, ಅಲ್ಜೋಳ, ಅಕ್ಕಿನುಚ್ಚು, ಹಿಂಡಿ. ನಾವು 5 ತರ 4 ತರ ಕೊಡ್ತೀವಿ. ಅದನ್ನ ಮೇಯ್ತು ಬೆಳಿಗ್ಗೆ? ಬೆಳಿಗ್ಗೆ 1/2 kg, ಸಾಯಂಕಾಲ 1/2 kg. ಆಮೇಲೆ 12 ಗಂಟೆ ಆದ್ಮೇಲೆ? 12 ಗಂಟೆ ಆದ್ಮೇಲೆ ಮೇವ್ ಹಾಕೋದು. ಮೇವು ಅಂದ್ರೇನು? ಅದೇ ರಾಗಿ ಕಡ್ಡಿ, ಈ ನೆಲ್ಲುಲ್ಲು, ಆಮೇಲೆ ಪೀಡ್ಸ್ ಕಡ್ಡಿ, ಅಲಜುಳದ ಕಡ್ಡಿ, ಕೂದುಲ್ಲು. ಇಷ್ಟ ಆಗ್ತೀವಿ. ಇಷ್ಟ ಆಗ್ತೀರಿ? ಅದು ಎಷ್ಟೊತ್ತನಕ ಇರುತ್ತೆ ಅದು? ಅದು ನಾಳೆ 12 ಗಂಟೆ ಗಂಟ ನಾ ಸಾಯಂಕಾಲ ಕ್ಲೋಸ್ ಮಾಡೋದು. ನಾಳೆ 12 ಗಂಟೆಗೆ ನಾ ತಿರ ಎಷ್ಟು ಬೆಳೆದ್ ಬಿಟ್ಟೆ ಚರಣಿ ಹುಲ್ ಬೆಳೆದು ಆಮ್ಯಾಕೆ ತಿರುಗ ಮೇವ್ ಹಾಕೋದು. 12 ಗಂಟೆ ಮೇಲೆ ಹಾಕಿದ್ರೆ ಉಳಿದ ಸಮಯದಲ್ಲಿ ಅದನ್ನೇ ತಿಂತಾರೆ. ಅದೇ ತಿಂತಾರ. ಅದೇ ಸುಮಾರು ಎಷ್ಟು ಬೆಳವಣಿಗೆ ಆದ್ಮೇಲೆ ನೀವು ಅದು ಮಾರಾಟಕ್ಕೆ ರೆಡಿಯಾಗಿದೆ ಅಂತ ಯೋಚನೆ ಮಾಡ್ತೀವಿ ಅಂದ್ರೆ 1 ವರ್ಷ ಅಂದ್ರೆ ಬಕ್ರಿ ಹಬ್ಬ ಇನ್ನೂ 15 ದಿವಸ, ಒಂದು ತಿಂಗಳ ದಿನಂಗೆ ನಾವು ಮಾರಾಟಕ್ಕೆ ರೆಡಿ ಮಾಡ್ತೀವಿ. ಅದು ನಿಮ್ಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ. ಆ ತಿಂಗಳು, ಆ ತಿಂಗಳಲ್ಲಿ ಇಷ್ಟೇ ತಿಂಗಳ ಬಕ್ರಿ ಹಬ್ಬ ಆಗಿ ಮಾರಾಟ ಮಾಡ್ತೀರಾ? ಅವರೇ ಹುಡುಕ ಇಲ್ಲ, ಅವರೇ ಅವರೇ ಅವರೇ ಬಂದು ತಗೊಂಡಿದ್ದು. ಇಲ್ಲಿಗೆ ಇಲ್ಗೆ ಬರ್ತಾರೆ. ನಮ್ಮ ಹತ್ರನೇ ಬರ್ತಾರೆ. ಏನ್ ಸರಾಸರಿ ಏನ್ ರೇಟ್ ಸಿಗುತ್ತೆ ಗೌಡ್ರೆ? ಸರ್, ಮರಿ ಹೆಂಗ್ ನಾವು ತರ್ತೀವಿ ಹಂಗೆ? ಹಂಗಲ್ಲ, ಬೆಳೆದಿರೋ ಅಂತ ಮರಿಗೆ ಕೊಂಡ್ಕೊಳ್ಳೋರು ಬೆಳೆದಿರೋಂತ ಮರಿ ನಾವು ಅಲ್ಲಿ 1-2 ಕೊಟ್ರೆ ನಮ್ಗೆ ಗೀಟ್ಗಳು ಆಗೋದಿಲ್ಲ ಸರ್. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಟ್ಟಗಟ್ಲೆ ಕೊಟ್ಬಿಡ್ತೀವಲ್ಲ, ಒಂದು ಸಣ್ಣ ಇರ್ತದೆ, ಒಂದು ದೊಡ್ಡದಿರ್ತದೆ, ಅದು ಸಾರಾಸಟ್ಟು ಆಗ ಸಾರಾಸಟ್ ಕೊಡ್ತೀವಿ ನಾವು. ಸಿಗುತ್ತೆ ನಿಮ್ಗೆ ಏನ್ ಅವರೇಜ್ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ಒಂದ್ ಮರಿ ಸಿಗುತ್ತೆ. ಸಿಗುತ್ತೆ. ಈಗ 10 ತಿಂಗಳು ಅಥವಾ 12 ತಿಂಗಳು ನೀವು ಅವುಗಳನ್ನ ಸಾಕಿರ್ತೀರಿ, ಖರ್ಚು ಎಷ್ಟು ಬರುತ್ತೆ ಒಂದ್ ಮರಿಗೆ? ಒಂದ್ ಮರಿಗೆ 10,000 ರೂಪಾಯಿ ಬರುತ್ತೆ ಸರ್. ಅಲ್ಲಿಗೆ ಏನ್ ಲಾಭ ಆದಂಗಾಯ್ತು? ಏನು ಮಾಡಕ್ಕಾಗ ನಮ್ ರೈತರುಗಳು ಏನ್ ಮಾಡಕ್ಕಾಗ ಸರ್? ಯಾವ್ದೋ ಒಂದು ರೋಡು ಈ ಜಮೀನಲ್ಲಿ ಮಾಡಿದ್ರೆ ಈಗ ಕೆಲವು ಈಗ ಬರೀ ಆಳುಗಳಿಗೆ ದುಡ್ಡು ಕೊಡಕ್ ಆಯ್ತಾ ಇಲ್ಲ. ಆ ಪರಿಸ್ಥಿತಿ ಈಗ ಒಂದ್ ಗಂಡಾಳ್ ಮಾಡ್ತೀನಿ ಅಂದ್ರೆ 12 ಗಂಟೆಗೆ ಅವ್ರಿಗೆ 500 ರೂಪಾಯಿ ಕಾಸು ಕೊಡ್ಬೇಕು, ಟೀ ಕೊಡ್ಬೇಕು, ಊಟ ಕೊಡ್ಬೇಕು. ಈಗ ಎಣ್ಣಾಳ್ಗೆ ನಾ ಮಾಡ್ತೀನಿ ಎಣ್ಣಾಳು, ಈಗ ಎಣ್ಣಾಳ್ಗೆ 300 ರೂಪಾಯಿ ಮಾಡಿದ್ದಾರೆ. ಒಂದ್ ಎಣ್ಣಾಳು 300 ರೂಪಾಯಿ ಕೊಡ್ಬೇಕು. ಈಗ ಇಲ್ಲೂ ಕೆಲಸ ಇದೆಯಲ್ಲ ಗೌಡ್ರೆ, ಇಲ್ಲೂ ಕೆಲಸ ಇದೆಯಲ್ಲ ಕೆಲಸ. ನಾವು ಇಬ್ಬರಾಳು, ಮೂರ್ ಜನ ನಿಂತೀವಿ ಸರ್. ಈಗ 50 ಕುರಿ ಮೇಯ್ಸಕ್ಕೆ 3 ಜನ ನಿಂತಿದೀವಿ. ಯಾರು? ನೀವು? ನಾನು, ನಮ್ ತಾಯಿಯರು, ಮಗ. 3 ಜನ ಇರ್ತೀವಿ. ಹೇಳಿ, ಬೆಳಿಗ್ಗೆಯಿಂದ ನಿಮ್ ಕೆಲಸಗಳು ಏನೆಲ್ಲ ಇರುತ್ತೆ? ಈಗ ಬೆಳಿಗ್ಗೆ ಎದ್ದಿ ನಾವು ಈಗ 5:30 to 6:30 ಮೇವು ಕುಯ್ಬೇಕು. ಅದೆಲ್ಲ ಕಟ್ ಮಾಡ್ಬೇಕು, ಮತ್ತೆ ಕಟ್ ಮಾಡಿ ಹಾಕ್ಬೇಕು. ಜ್ವಾಳದ ಕಡ್ಡಿ ಮಾತ್ರ ಮಿಷಿನ್ ಹೊಡಿತೀವಿ, ಅಷ್ಟು ಬಿಟ್ರೆ ಇವಾಗ ಬಾಕಿದೆಲ್ಲ ಕಟ್ನೇ ಮಾಡ್ಬೇಕು. ಮತ್ತೆ ಕಟ್ ಮಾಡಿ ಹಾಕ್ಬೇಕು. ಅದ್ ಹಾಕ್ಬೇಕು, 2 ಸಲ ಕ್ಲೀನ್ ಮಾಡ್ಬೇಕು. 2-3 ಸಲ ಕ್ಲೀನ್ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದೆ ಒಂದ್ ಐಟಮ್ ಕ್ಲೀನ್ ಮಾಡ್ತೀವಿ. ತಿರ್ಗಿ ಮಧ್ಯಾಹ್ನ ನಾವು 12 ಗಂಟೆ ಮೇಲೆ ಒಂದ್ ಐಟಮ್ ಕ್ಲೀನ್ ಮಾಡ್ತೀವಿ. ತಿರ್ಗಿ ಸಾಯಂಕಾಲ 6 ಗಂಟೆಗೆ ಒಂದ್ ಐಟಮ್ ಕ್ಲೀನ್ ಮಾಡ್ತೀವಿ. 3 ಐಟಮ್ ಕ್ಲೀನ್ ಮಾಡ್ಬೇಕು. ಇದೆಲ್ಲ ಏನು, ಈ ಕುರಿ ಪಿಕ್ಕೆ ಆಗ್ಬೋದು, ಗಂಜಲ ಆಗ್ಬೋದು, ಅದೆಲ್ಲ ಅದನ್ನು ಬಳಕೆ ಮಾಡ್ತೀರಾ ಗೊಬ್ಬರ ಆಗಿ ಏನಾದ್ರೂ? ಇಲ್ಲ ಸರ್, ಅದು ಎಲ್ಲ ನಾವು ಜಮೀನ್ಗೆ ಬಳಕೆ ಮಾಡ್ತೀವಿ. ಅದನ್ನ ಸ್ವಚ್ಛ ಮಾಡ್ಬಿಟ್ಟು ಒಂದ್ ಕಡೆ ಗುಡ್ಡೆ ಹಾಕಿ ನಮ್ ಜಮೀನ್ ಬಳಕೆ ಮಾಡ್ತೀವಿ. ಅಲ್ಲಿ ಜಮೀನ್ಗೆ ಏನ್ ಗೊಬ್ಬರ ಕೊಂಡ್ಕೊಳ್ಳೋಂಗಿಲ್ಲ? ಕೊಂಡ್ಕೊಳ್ಳೋಂಗಿಲ್ಲ. ಈಗ ನೀವ್ ಹೇಳಿ ಗೌಡ್ರೆ, ಈಗ ಇದು ಲಾಭದಾಯಕನಾ? ಹೆಂಗೆ ನಿಮ್ಗೆ ಕಾಸು ಬರ್ತಾ ಇದೆಯಾ ಇದರಿಂದ ನಿಮ್ಗೆ? ಏನೋ ನಮ್ಮ ಅನಿಸಿಕೆ, ಒಂದ್ ವರ್ಷದಲ್ಲಿ ಒಂದು 1 ಲಕ್ಷ 2 ಲಕ್ಷ ಸಿಕ್ತೇ ಸರ್. ಒಂದ್ ವರ್ಷ ಮೇಯಿಸಿದ್ರೆ ಖರ್ಚೆಲ್ಲ ಕಳೆದು ಒಂದು 2 ಲಕ್ಷ ರೂಪಾಯಿ ಸಿಗ್ತದೆ. 3 ಜನ ಅದಕ್ಕೆ ನಿಂತಿದೀವಿ. ಅಂದ್ರೆ ನಮ್ಮ ಕೂಲಿ ಲೆಕ್ಕಾಚಾರ ಹಾಕೊಳಕ್ ಹೋದ್ರೆ ಸಿಗೋದಿಲ್ಲ ಅದ್ರಲ್ಲಿ ಏನು. ಈಗ ಈ ಫಾರಂ ಅಲ್ಲಿ ಏನ್ ವ್ಯವಸ್ಥೆ ಮಾಡಿದಿರ ಅದ್ ಹೇಳಿ. ಈಗಿಷ್ಟು ಕುರಿಗಳನ್ನ ಕಟ್ಟಿದೀರಿ, ಯಾವ ಅಂತರದಲ್ಲಿ ಕಟ್ಟಿದಿರಿ, ಮತ್ತೆ ಅವುಗಳು ಬೆಳೀತಾ ಹೋದಂಗೆ ಯಾವ ತರ ನಿರ್ವಹಣೆ ಮಾಡ್ತೀರಿ ಹೇಳಿ ಸರ್. ಕುರಿಗಳಿಗೆ ನಾವು ದೊಡ್ಡ ಮರಿ ತಂದಾಗ ಆ ಉದ್ದ ಹಗ್ಗ ಬರ್ತೀವಿ, ಚರಣಿ ಗಟ್ಟಬೇಕು. ಈ ಒಂದೊಂದು ನೀವು ಕಟ್ಟಿದಿರಲ್ಲ, ಎಷ್ಟೆಷ್ಟು ಗ್ಯಾಪ್ ಇದೆ ಅಲ್ಲಿ? ನೀನ್ 4 ಕಡೆಗೆ ನಾವು ಚರಣಿ ಮಾಡಿಸಿದೀವಿ. 4 ಕಡೆಗೆ ಒಂದೊಂದು ಚರಣಿ ಮಾಡಿಸಿ, ಚರಣಿಗಳು ಮಾಡಿಸಿದೀವಿ. 4 ಕಡೆಗೆ ಚರಣಿ ಮಾಡಿಸಿದ್ರೆ ಅವಕ್ಕೆ ಮಧ್ಯಕ್ಕೊಂದು ಚರಣಿ, ಕೆಳಗಡೆ ಒಂದು ಹಗ್ಗ ಬರ್ತದೆ, ಮೇಲ್ಗಡೆಗೆ ಒಂದು ಹಗ್ಗ ಬರ್ತದೆ. ಅದೇನ್ ಮಾಡ್ತೀವಿ ನಾವು ಅಂದ್ರೆ ಈಗ ಬಿಟ್ಟಿರ್ತೀವಿ ಹಾಲು ಮರಿಗಳು ಚೆನ್ನಾಗಿ ಒಳಕೆ ಎಡಗ್ ಮೇಯ್ತೇವೆ ಗೊಂತಲೆ ಅನ್ನೋವರೆಗೆ ಹಗ್ಗ ಬುದ್ದ ಬಿಟ್ಟಿರ್ತೀವಿ. ಆ ಮರಿ ಬೆಳವಣಿಗೆ ಬಂದಂಗೆ ಹಗ್ಗ ತುಂಡ ಮಾಡ್ಕೊ ಹೋಯ್ತಾ ಇರ್ತೀವಿ. ಯಾಕೆ ಅಂದ್ರೆ ಒಂದು ಗುದ್ದಾಟಕ್ ಬರಬಾರ್ದು, ಗುದ್ದಾಡಬಾರ್ದು, ತಲೆ ಕೊಡಬಾರ್ದು. ಅಲ್ಲಿಗೆ 1/2 ಅಡಿ ಗ್ಯಾಪ್ ಕೊಡ್ತೀವಿ. ಆ ಮರಿ ಈ ಮರಿಗೆ ತಲೆ ಕೊಟ್ರು ಗುದ್ದಾಡಬಾರ್ದು, ಆ ರೀತಿಗೆ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಎಲ್ಲ ಒಂದು ಪ್ರತಿ ಕುರಿ ಹತ್ರ ನಾವು ಕೋಲ್ಗಳಿಂಗ್ ಸಿಕ್ಕಿಸಿದಿರಲ್ಲ, ಅದೇನದು ಕೋಲ್ ಸರ್? ಅದು ನಾವು ಈಗ ನಾವು ಮೇವಾಗ ಕೊಯ್ತೀವಿ, ಆಗ ಗುದ್ದಕ್ ಬಂದ್ಬಿಡ್ತವೆ. ಆ ತಿರ್ಗ ಕಸ ತೊಡಿಯಕ್ ಹೋಯ್ತೀವಿ, ಆಗ ಗುದ್ದಕ್ ಬಂದ್ಬಿಡ್ತವೆ. ಆ ಕೋಲಂ ಬೈಕೆ ಇದ್ದಾಗ ಅವು ಕೋಲಂ ಬೈಕೆಗೆ ನಮ್ಗೆ ಗುದ್ದಕ್ ಬರೋದಿಲ್ಲ. ಎಡದ ಕೈಯಲ್ಲಿ ಕೋಲ್ ಇರ್ಬೇಕು, ಬಲದ ಕೈಯಲ್ಲಿ ಕೆಲಸ ಮಾಡ್ಬೇಕು. ಬೆಳವಣಿಗೆ ಬಂದ್ಮೇಲೆ ಸಣ್ಣ ಮರಿಗಳಲ್ಲಿ ಏನು ಮಾಡೋದಿಲ್ಲ, ಬೆಳವಣಿಗೆ ಬಂದಾಗ ಮಾತ್ರ ಕೋಲ್ ಇದ್ದಂಗೆ ಇರ್ಬೇಕು ಕೈಲಿ. ಕೋಲ್ ಇಲ್ಲ ಅಂದ್ರೆ, ಕೋಲ್ ಇಲ್ಲ ಅಂದ್ರೆ ನಮ್ ತೀರ್ಸಾಕ್ಬಿಡ್ತವೆ. ಆಮೇಲೆ ಈ ಉಣ್ಣ ಏನ್ ತೆಗ್ಸೋಂಗಿಲ್ವಾ ಒಂದ್ ವರ್ಷ ತನಕ? ಏನ್ ಹೇಳಿ? ಕೂದ್ಲು ಇಲ್ಲ, ಕಟ್ ಮಾಡಿಸ್ತೀವಿ. ಮಾಡಿಸ್ತೀರಾ? ಕಟ್ ಮಾಡಿಸ್ತೀವಿ. ಅದೇನ್ ಖರ್ಚು ಬೀಳುತ್ತೆ? ಖರ್ಚು ಒಂದು ಮರಿಗೆ 40 ರೂಪಾಯಿ ಕೇಳ್ತಾವ್ ಅವ್ರೆ. ಅದನ್ನ ಮಾರ್ತೀರಾ ನೀವು? ಇಲ್ಲ ಸರ್, ಇಲ್ಲ, ಅದ ಕಸ ತಿಪ್ಪೆ ತಿಪ್ಪೆ ಕಾಣಿಸ್ಬಿಡದಿ. ಅದ ಈಗ ಯಾರು ತಗೋತಾ ಇಲ್ಲ. ಅದ ಅದ್ ಮಾಡಿಸ್ಬೇಕು ಒಟ್ಟಿನಲ್ಲಿ. ನಾವು ಕಟ್ ಮಾಡಿಸ್ಬೇಕು. ಇಲ್ಲಾಂದ್ರೆ? ಇಲ್ಲಾಂದ್ರೆ ಸರಿಯಾಗಿಲ್ಲ ಸರ್, ಮರಿ ಚೆನ್ನಾಗಿ ಕಾಣೋದಿಲ್ಲ, ಆ ಮರಿಗಳು ಡೆವಲಪ್ ಬರೋದಿಲ್ಲ. ಎಷ್ಟು ದಿನಕ್ಕೆ ಒಂದ್ಸಲ ಮಾಡಿಸ್ಬೇಕು? ಇಲ್ಲ ಸರ್, ಅದು ನಾವು ಒಂದೇ ಸರಿನ ಮಾಡಿಸೋದು. ನಾವು ಮಾರಾಟ ಮಾಡಿಸೋವ ಒಂದ್ ಸಲ ಮುಂಚೆ ಒಂದು 3 ತಿಂಗಳು 4 ತಿಂಗಳು ಅನ್ನಂಗೆ ಕಟ್ ಮಾಡಿಸ್ತೀವಿ. ಸಾಮಾನ್ಯವಾಗಿ ಯಾವ ತರ ಆರೋಗ್ಯ ತೊಂದರೆಗಳು ಬರುತ್ತೆ ಕುರಿಗಳಿಗೆ? ಅಯ್ಯೋ, ನಾನು ಆ ತರ ಬರ್ತದೆ, ಜ್ವರ ಬರ್ತದೆ ಸರ್, ಕೆಂಬುಲ್ ಬರ್ತದೆ, ಕೆಲವು ಮೇವ್ನಿ ಮೇಯಕಿಲ್ಲ, ದಮ್ಮೆ ರೋಗ ಬರ್ತದೆ. ಈಗ ಮರಿ ತರ್ತಿರಲ್ಲ, ಅದಕ್ಕೇನಾದ್ರು ವ್ಯಾಕ್ಸಿನೇಷನ್ ಮಾಡಿಸಿರ್ತೀರಾ? ಮಾಡಿಸ್ತೀವಿ ಸರ್. ಇಂಜೆಕ್ಷನ್ ಕೊಡ್ತಿರ್ತೀರಾ? ಕೊಡಿಸ್ತೀವಿ. ಏನ್ ಇಂಜೆಕ್ಷನ್ ಅದು? ಅದು ನಾವು ಡಾಕ್ಟರ್ ಕರೆಸ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂತ ನಮಗೇನ್ ಗೊತ್ತಾಗುತ್ತೆ ಸರ್? 7,000 ಡಾಕ್ಟರ್ಗಳು ಒಟ್ಟಲ್ಲಿ ಕೊಡಿಸ್ತೀವಿ. ನಾವು ನಮ್ಮ ಮರಿಗಳು ಯಾವಾಗ ನಮಗೆ ಹುಷಾರು ತಪ್ಪು ಅಂದಾಗ ಫೋನ್ ಮಾಡ್ತೀವಿ. ಫೋನ್ ಮಾಡಿದಟ್ಟಿಗೆ ಡಾಕ್ಟರ್ಗಳು ಬರ್ತಾರೆ. ಬಂದು ಏನು ಏನಾಗದೆ ಹಿಂಗಾಗದೆ ಸರ್, ಹಿಂಗ್ ಮೈತಾ ಇಲ್ಲ ಅಂದ್ರೆ ಅವರೇ ಬಂದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಮಾಡ್ಬಿಡ್ತೀವಿ. ಒಟ್ಟಿನಲ್ಲಿ ನಿಮ್ಗೊಂಥರ ಖುಷಿ ಇದೆ ಅಲ್ವಾ ಗೌಡ್ರೆ? ಖುಷಿ. ಈಗ ಮನೆಯಲ್ಲಿ ಇರೋಷ್ಟು ಸಮಯಕ್ಕಿಂತ ಹೆಚ್ಚಾಗಿ ನೀವು ಇಲ್ಲ ಕುರಿಗಳ ಜೊತೆ. ನಮಗ್ ಬೇಜಾರು ಕಳಿಬೇಕಾದ್ರೆ ರಿವ್ಯಾಸ್. ಈಗ ಹೆಂಗ್ ಬೇಜಾರು ಕಳಿಯುತ್ತೆ ನಿಮ್ಗೆ? ಇನ್ನೇನ್ ಸರ್, ಬೆಳಿಗ್ಗೆ ಹೇಳ್ತೀವಿ, ಮೇವ್ ಕಟ್ ಮಾಡ್ತೀವಿ, ಒಂದ್ 10 ನಿಮಿಷ ಕುಂತ್ಬಿಟ್ರೆ ಮನಸ್ಸು ಸಂತೋಷ ಆಗಿರ್ತದೆ. ಅವುಗಳೆಲ್ಲ ಹೆಂಗ್ ಯೋಚನೆ ಮಾಡ್ತವೆ ನಿಮ್ಗೆ ಗೊತ್ತಾಗುತ್ತ? ಯೋಚನೆ ಏನ್ ಮಾಡೋ ಸರ್, ಮೇವ್ ಹಾಕಿ ತಿಂತೇವೆ, ಮಲಗ್ತೇವೆ. ನಿಮ್ಗೆ ಯಾವಾಗ್ಲಾರು ಗುಮ್ಸಿ ಏನಾದ್ರು ಬಿದ್ದಿರೋದು ಎದ್ದಿರೋದು ಇದೆಯಾ? ಅಯ್ಯೋ, ನಮ್ ತಾಯಾರ್ ಹೊಡೆದಿ ಊದ್ಕೊಂಡ್ಬಿಟ್ಟಿತ್ತು, ತೊಡೆನೆ ಊದ್ಬಿಟ್ಟು ಇಟ್ ಮಾಡ ಬಿಡಿಸ್ಬಿಟ್ಟಿತ್ತ? ಹೊಡೆದಿ ಹೊಡೆದ್ಬಿಟ್ಟಿ ಮೇವಾಗ ಹೋದ ಹೊಡೆದಿರೋದು. ಚೇಷ್ಟೆ ಇನ್ಮೇಲೆ ಚೇಷ್ಟೆನೇ ಅವು, ಯಾವಾಗ ಬೆಳವಣಿಗೆ ಬಂದ್ರೆ ಚೇಷ್ಟೆನೇ. ಈಗ ನಿಮ್ ಮಗ ಇಲ್ಲ ಇದಾರೆ ಮಂಜುನಾಥ್ ಅವರು, ಮಂಜುನಾಥ್ ಅವರು ನಿಮ್ಗೆ ಸಹಾಯ ಮಾಡ್ತಾ ಇದಾರೆ, ಅವ್ರಿಗೂ ನಿಮ್ಮಂಗೆ ಆಸಕ್ತಿ, ತಂದೆಯಿಂದ ಬಂದಿರೋಂತ ಗುಣ ಅನ್ಸುತ್ತೆ. ಮಂಜುನಾಥ್ ಅವರ ಹೇಳಿ, ಈಗ ಚಂದ್ರೇಗೌಡರು ಹೇಳ್ತಾ ಇದ್ರು ಯಾವ ಒಂದು ಲಸಿಕೆಗಳನ್ನ ಕೊಡಿಸ್ತೀವಿ ಅಂತ, ನಿಮ್ಗೇನಾದ್ರು ಗೊತ್ತಾ ಯಾವ್ಯಾವ ರೋಗಕ್ಕೆ ಕೊಡಿಸ್ತೀವಿ ಅಂತ? ಸರ್, ಯಾವ್ಯಾವ ರೋಗ ಕೊಡಿಸ್ತೀವಿ ಅಂದ್ರೆ, ಮರಿ ತಂದೆ 15 ದಿನಕ್ಕೂ ವ್ಯಾಕ್ಸಿನ್ ಮಾಡಿಸ್ತೀವಿ. ವ್ಯಾಕ್ಸಿನ್ ಅಂದ್ರೆ ಜ್ವರ ಮತ್ತೆ ಲಿವರ್, ಒಳಗಡೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಅದಕ್ಕೊಂದು ವ್ಯಾಕ್ಸಿನ್ ಬರುತ್ತೆ. ಮತ್ತೆ ಸ್ಕಿನ್ ಏನೋ ಪ್ರಾಬ್ಲಮ್ ಬರುತ್ತೆ, ಒಳಗಡೆ ಎರೆಹುಳು ಎಲ್ಲಕ್ಕೂ ವ್ಯಾಕ್ಸಿನ್ ಮಾಡಿಸ್ತೀವಿ. ಅದೆಲ್ಲ 6 ತಿಂಗಳಿಗೊಂದು. ಈಗ ಮರಿ ತಂದಾಗ ಮಾಡಿಸ್ತೀರಿ? ಮರಿ ತಂದಾಗ ಮಾಡಿಸ್ತೀವಿ. ತಿಂಗಳಿಗೊಂದ್ಸಲ ಎರೆಹುಳಿ ನರ್ಸ್ತಿ ಹಾಕೊಂತೀವಿ ನಾವೇ. ಒಂದೊಂದ್ ತಿಂಗಳಿಗೆ ಒಂದೊಂದ್ ಔಷಧಿ ಬೇರೆ ಚೇಂಜ್ ಮಾಡಾಕ್ಬೇಕು. ಔಷಧಿ ಹೆಂಗ್ ಕೊಡ್ತೀರಾ ಅದ್ ನೀವು ಸರ್? ML ಈಗ ಚಿಕ್ಕ ಮರಿಲಿ ಒಂದೇನಲ್ಲಿ ಹಾಕ್ತಿವಿ, 10 kg ಒಳಗಡೆ. ಬಾಯಿಂದ ಕುಡಿಸ್ತೀರಾ? ಬಾಯಿಂದ ಕುಡಿಸ್ತೀವಿ. ಕುಡಿಯತ್ವಾಲಿ 1 ML ಹಾಕ್ತಿವಿ ಬಾಯಿ. ಅದಲ್ಲ ಇನ್ನೇನ್ ತೊಂದರೆಗಳು ಬರುತ್ತೆ ಸರ್? ನೆಗಡಿ ಕೆಮ್ಮಲಾಗಿರ್ತದೆ, ಮತ್ತೆ ಜ್ವರ ಬಂದಿರುತ್ತೆ. ನಾವೇ ಇಲ್ಲಿ ಥರ್ಮಾಮೀಟರ್ ಮಡಿಕೊಂಡಿದೀವಿ, ನಾವೇ ಚೆಕ್ ಮಾಡ್ತೀವಿ. ಒಂದು ಪ್ರತಿಯೊಂದು ಟಗರ್ನು ಚೆಕ್ ಮಾಡ್ತೀವಿ, ಯಾವ್ದು ಹುಲ್ ಮೇಯ್ತಾ ಇಲ್ಲ, ಮಂಕಾಗೈತೆ, ಏನಾಗೈತೆ ಅಂತ ಹುಲ್ ಹಾಕಿದ್ಮೇಲೆ ಗೊತ್ತಾಗ್ತಾ ಇರ್ತದೆ ಮೇಯ್ತಾ ಅದೇ ಮೇಯ್ತಾ ಇಲ್ಲ ಅಂತ. ಅವಾಗ ಚೆಕ್ ಮಾಡ್ತೀವಿ, ಅವಾಗ ಥರ್ಮಾಮೀಟರ್ ಚೆಕ್ ಮಾಡ್ತೀವಿ. ಅದ್ರಲ್ಲಿ ಜ್ವರ ಬಂದದೆ ಇಲ್ಲ ನೆಗಡಿ ಕೆಮ್ಮಲಾಗೈತೆ ಅಂತ ನಾವೇ ಮೆಡಿಸಿನ್ ಆದಷ್ಟು ಡಾಕ್ಟರ್ ಹೇಳಿರ್ತಾರೆ, ನಾವೇ ಕೊಡ್ತೀವಿ. ಈಗ ಒಂದ್ರಿಂದ ಇನ್ನೊಂದಕ್ಕೆ ಬರುವಂತ ಸಾಧ್ಯತೆಗಳು ಇರುತ್ತೆ ಸರ್? ಒಂದ್ರಿಂದ ಇನ್ನೊಂದಕ್ಕೆ ಬರುವಂತ ಸಾಧ್ಯತೆಗಳು ಇರ್ತದೆ ಅಂತಾನೆ ನಾವು ಮರಿ ತಂದ 15 ದಿನಕ್ಕೆ ವ್ಯಾಕ್ಸಿನ್ ಮಾಡಿಸ್ತೀವಿ. 15 ರಿಂದ 20 ದಿನಕ್ಕೆ ಅದು ಅಂಟು ರೋಗ ಬರಲ್ಲ. ಇವಾಗ ಡಾಕ್ಟರ್ ಫೋನ್ ಮಾಡ್ತೀವಿ, ಕೆಲವೊಂದು ಕಣ್ಣು ಇದಕ್ಕಿದ್ದಂಗೆ 2 ಮಂಜ ಆಗ್ಬಿಟ್ಟಿರ್ತವೆ, ಅದು ಅಂಟು ರೋಗ, ಅದೇನು ಕೈಲಿ ಅಂತ ಹೇಳ್ತಾರೆ, ಅದು ಬರ್ತಾ ಇಲ್ಲ ನನಗೆ. ಅವಾಗ ಇಮಿಡಿಯೇಟ್ಲಿ ಡಾಕ್ಟರ್ ಫೋನ್ ಮಾಡ್ತೀವಿ. ತೀರಾ ನಷ್ಟ ಆಗುವಂತ ಕಾಯಿಲೆಗಳು ಕಂಡು ಬರತ್ವಾ ಹೆಂಗೆ? ತೀರಾ ನಷ್ಟ ಆಗೋದು ಅಂದ್ರೆ ಲಿವರ್ ಡ್ಯಾಮೇಜ್ ಆಗ್ಬಿಡ್ತವೆ ಸರ್, ಒಳಗಡೆ ಮರಿ ಬಿಟ್ಟು ಹೋಗೋದು ಅದೆಲ್ಲ ಇರುತ್ತೆ, ಕೈ ಬಿಟ್ಟು ಹೋಗ್ತವೆ. ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮರಿ ಕೈ ಬಿಟ್ಟು. ಆತರ ಅನುಭವ ಆಗಿದ್ಯಾ? ಆಗೈತೆ ಸರ್, ಆಗೈತೆ. ಕಳ್ಕೊಂಡಿದೀವಿ ಹೋದ ಸಲ 40 ಟಗರ್ ಮೇಯಿಸ್ತಾ ಇದ್ದೋ, ಅವಾಗ ಲಿವರ್ ಡ್ಯಾಮೇಜ್ ಆಗ್ಬಿಟ್ಟು ಕಳ್ಕೊಂಡಿದೀವಿ. ವ್ಯಾಕ್ಸಿನ್ ಮಾಡಿಸ್ಲಿಲ್ಲ, ನಮಗ್ ಗೊತ್ತಾಗ್ಲಿಲ್ಲ. ಬಟ್ ಕಾರ್ತಿಕ್ ಡಾಕ್ಟರ್ ಅಂತ ಇದ್ರು, ಸರ್ಜನ್ ಡಾಕ್ಟರ್, ಅವ್ರ ಕರ್ಸಿ ವ್ಯಾಕ್ಸಿನ್ ಮಾಡಿಸ್ತಾರೆ. ಅವ್ರು ಹೇಳ್ದಾಗ ಗೊತ್ತಾಯ್ತು ಲಿವರ್ ಡ್ಯಾಮೇಜ್ ಆಗಿರ್ತದೆ, ಲಿವರ್ ಔಷಧಿ ತಂದು ಕೊಟ್ರು. ಇವಾಗ ನೀವು ಫಾರಮ್ ಅಲ್ಲಿ ನೋಡ್ತಾ ಇದೀರಿ, ಇಲ್ಲೇ ನೋಡ್ತಾ ಇದೀರಿ ಯಾವ್ಯಾವ ವ್ಯಾಕ್ಸಿನ್ ಮಡಗಿದೀವಿ ಅಂತ ಚೆಕ್ ಮಾಡಿ ಹಾಕ್ತಿವಿ ನಾವು. ಫೋನ್ ಮಾಡ್ಕಂತೀವಿ ಡಾಕ್ಟರ್ಗೆ, ಗಮನಿಸ್ತಾ ಇರಬೇಕು ಪ್ರತಿ ಒಂದ್ ಮರಿನೂ ಅಬ್ಸರ್ವ್ ಮಾಡ್ತೀವಿ. ಈಗ ನೀವು ನಿಮ್ ತಂದೆ ಜೊತೆ ಹೆಚ್ಚು ಕಡಿಮೆ ದಿನ ಎಲ್ಲ ಇಲ್ಲ ಇರ್ತೀವಿ. ಹೌದೌದು ಸರ್. ಈಗ ಚಂದ್ರೇಗೌಡರು ಹೇಳಿ, ಮೇವನು ಅಷ್ಟೇ ನಿಮ್ಗಿರುವಂತ ಭೂಮಿನಲ್ಲಿ ನೀವೇ ಎಲ್ಲ ಕೆಲವು ಬೆಳ್ಕೊಳ್ತೀವಿ ಅಂತ ಹೇಳಿದ್ರಿ. ಇದಕ್ಕೆ ಬೇಕಾದ ಜೋಳದ ಕಡ್ಡಿ ನೀವೇ ಬೆಳ್ಕೋತೀರಿ, ಆಯ್ತಾ? ರಾಗಿ ಹುಲ್ಲು, ಭತ್ತದ ಹುಲ್ಲು ಎಲ್ಲ ನಾವೇ ಬೆಳಿತೀವಿ ಸರ್. ರಾಗಿ ಭತ್ತ, ರಾಗಿ ಹುಲ್ಲು, ಫಿಟ್ಸ್ ಕಡ್ಡಿ ಇವೆಲ್ಲ ನಾವೇ ಸ್ವಂತ ಬೆಳ್ಕೋತೀವಿ. ಅದ್ರಲ್ಲಿ ನಿಮ್ಗೆ ಅನುಭವ ಅನುಭವ ಆಯ್ತು. ತಿರೋದಂಗ್ ತಿರೋದಂಗ್ ಅಲ್ಲಿ ಹಿಂದ್ಗಡೆ ಬಿತ್ಕೊಂಡ್ ಬರ್ತಾ ಇರ್ತೀವಿ. ಅವ ಇವು ಕಟಾವ್ ಆಯ್ತಾರ್ಸವೆ, ಅವು ಬರ್ತಾ ಇರ್ತವೆ. ಆ ತರ ಮಾಡ್ಕೊಂಡು ನಿಮ್ಮ ಫಾರ್ಮ್ ಏನ್ ಬೇಕು ಅದ ಹೊರಗಡೆಯಿಂದ ಒಂದ್ ಕಡ್ಡಿನೂ ತರಂಗಿಲ್ಲ. ಅದ್ರ ನೆಲ್ಲೂರ್ ಮಾರ ತರಬೇಕು. ಈ ಫೀಡ್ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಒಂದ್ ಮರಿಗೆ? ಅಯ್ಯೋ ಸ್ಪೀಡ್ ಬರ್ತದೆ ಸಾ ಸುಮಾರು. ಎಷ್ಟು ಖರ್ಚಾಗುತ್ತೆ ಒಂದ್ ಮರಿಗೆ ಸರ್? ಒಂದ್ ಮರಿಗೆ 5,000 ಖರ್ಚು ಬರುತ್ತೆ. ಅಲ್ಲ ಫೀಡ್ ಇಂದ ಅಂದ್ರೆ ಫೀಡೇ ಹೊರಗಡೆಯಿಂದ ತರದೆ 5,000 ಖರ್ಚು ಬರುತ್ತೆ. ಹೊರಗಡೆ ಹಾಕಿದ್ರೆ ಮರಿ ಡೆವಲಪ್ ಆಗೋದು ಸರ್. ಹೋದ್ಸಲಿ ನಾವು ಮರಿ ಬೆಳವಣಿಗೆ ಆಗಿದ್ದು ಅಂದ್ರೆ ಅವರೇಜ್ 30 kg ಇಂದ 50 kg ತನಕ ಇದ್ದು ನಾಟಿ ಮರಿ. ಈಗ ತಂದಾಗ ಎಷ್ಟಿರುತ್ತೆ? ತಂದಾಗ 10 kg ಇರುತ್ತೆ, 9 kg ಇರುತ್ತೆ, 8 kg ಇರುತ್ತೆ. 8-10 kg ಇರೋದನ್ನ 30-35 kg ಮಾಡ್ತೀವಿ. 50 kg ಮಾಡಿದೀವಿ, 50 kg ಬಂದೈತೆ. ಹೋದ್ಸಲ ಎಷ್ಟು ಬಂದಿತ್ತು ಆತರದ್ದು? ಸುಮಾರೊಂದು 30 ಬಂದಿತ್ತು ಹೊತ್ತು ಅವರೇಜ್ ಅಂದ್ರೆ ಒಂದು 30 kg, 35 kg, 40 kg ಆ ರೀತಿ. 50 kg ಅಷ್ಟು ಬರೋದು ಒಂದ್ 25-30 ಕೊಳ್ಳೋರು ಕೆಜಿ ಲೆಕ್ಕದಲ್ಲಿ ತೂಕ ತೂಕ ನೋಡ್ಕೊಂಡು ಏನ್ ತಗೊಳಲ್ಲ. ಬಟ್ ಮರಿಗಳು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಎಷ್ಟು ಕೆಜಿ ಬರ್ತದೆ ಅಂತ ಒಂದ್ ಅಂದಾಜಿಗೆ. ಸರ್ ನಾವು ಮರಿನ ಬೆಳವಣಿಗೆ ಮಾಡ್ದಂಗೆ ನಮಗ್ ದುಡ್ಡು. ಈ ವರ್ಷದ ಲೆಕ್ಕಾಚಾರ ನೋಡಿದ್ರೆ 5,000 ಮರಿಗೆ 5,000 ಫೀಡ್ಸ್ಗೆ ಬೇಕಾಗುತ್ತೆ. ಅದ್ರ ಮೇಲ್ಗಡೆ ಇರೋದು ನಮ್ ಲಾಭ ಎಷ್ಟೇ ಮಾರದ್ರು. ಬಟ್ ಏನಪ್ಪಾ ಅಂದ್ರೆ ಏನಕ್ಕೋಸ್ಕರ ಇದನ್ನ ಸಾಕ್ತಾ ಇದೀವಿ ಅಂದ್ರೆ ಎಲ್ಲಿಂದಾನೇ ಬಂದ್ರು ಯಾವ್ದೇ ಟೆನ್ಷನ್ ಇಂದ ಬಂದು ಇಲ್ಲಿ ಕುತ್ಕೊಂಡು ಮರಿಗಳು ಮೇವು ಮೇಯ್ತಾ ಇರೋದ ನೋಡಿದ್ರೆ ನೆಮ್ಮದಿ ಮೈಂಡ್ ಫ್ರೆಶ್ ಆಗುತ್ತೆ, ಯಾವ ಟೆನ್ಷನ್ ಇರೋದಿಲ್ಲ ಆ ಖುಷಿಗೆ. ಸರಿ ಬಂದ್ ನೋಡಿದಿರಲ್ಲ ನೀವು, ಒಂದ್ 5 ನಿಮಿಷ ಕುಂತ್ಕೊಂಡು ನೋಡಿ ನೀವೇ, ಏನೋ ಒಂಥರ ಮನ್ಸಿಗೆ ಸಮಾಧಾನ ಇದೆ. ಹೌದು, ಈಗ ಲೇಬರ್ಸ್ ಕೊಟ್ಟು ಮಾಡ್ಸೋದಕ್ಕೆ ನಮ್ಗೆ ಇದ್ ಬೆಸ್ಟ್ ಅನಿಸ್ತು. ಆರಂಭದಲ್ಲಿ ಸೇವಂತಿ ಬೆಳಿತಿದ್ದೋ ಅದಕ್ಕೆ ಇದ್ ಬೆಸ್ಟ್ ಅನಿಸ್ತು. ಈಗಲೂ ಸೇವಂತಿ ಬೆಳೀತಾ ಇದ್ರಲ್ಲ ನೀವು? ಸರ್ ಸೇವಂತಿ ಬೆಳೀತಾ ಇದೀವಿ, ಆಸಕ್ತಿ ಜಾಸ್ತಿ ಇದಕ್ಕೆ ತೋರಿಸ್ತಿದೆ. ಅಂದ್ರೆ ಪ್ರಾಣಿಗಳ ಮಧ್ಯೆ ಇರೋದು ಖುಷಿ ಖುಷಿ ಅಲ್ವಾ? ಗಿಡಗಳ ಮಧ್ಯೆ ಇರೋದಕ್ಕಿಂತ ಪ್ರಾಣಿಗಳು. ಸೇವಂತಿ ಬೆಳೆದ್ರೆ ಒಂದ್ಸಲ ರೇಟ್ ಇರುತ್ತೆ, ಒಂದ್ಸಲ ಇರಲ್ಲ. ಇದು ಗ್ಯಾರಂಟಿ ಬೆಳೆಸ್ತೀವಿ, ಗ್ಯಾರಂಟಿ ನಾವು ಎಷ್ಟೇ ಹಾಕಿದ್ರು ದುಡ್ಡು ಬರ್ತದೆ, ಗ್ಯಾರಂಟಿ. ಇವತ್ತಲ್ಲ ನಾಳೆ ಕೆಲವರೆಲ್ಲ ಹೇಳ್ತಾರೆ ಅದೊಂಥರ ATM ಅಲ್ಲಿ ಇರೋ ದುಡ್ಡಿದ್ದಂಗೆ. ಖಂಡಿತ ಅಲ್ವಾ? ಖಂಡಿತ. ಬೇಕು ಅಂದಾಗ ತಗೊಂಡೋಗಿ ಮಾರ್ಬೋದು, ಮಾರ್ಕೋಬಹುದು, ಅದು ಅನುಕೂಲ. ಈಗ ಮಂಜುನಾಥ್ ಅವರ, ನೀವು ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ? ಸರ್ ನಾವು 8th-9th class ಕಂಟ್ ಹೋಗಿದ್ವಿ. ನಿಮ್ ತಂದೆ ಜೊತೆ ನಿಮ್ಗೆ ಆಸಕ್ತಿ ಬಂದ್ಬಿಡ್ತದೆ. ಈಗ ಇದಕ್ ಸಂಬಂಧಪಟ್ಟಂಗ್ ನೀವ್ ಏನೆಲ್ಲ ಕೆಲಸಗಳು ಮಾಡ್ತೀರಿ ಹೇಳಿ. ಸರ್ ನಾವು ಸೇವಂತಿ ಬೆಳಿತೀವಿ, ಹೂವು 4 ತರ ಹೂ ಐತೆ, ಹೂ ಹಾಕ್ತಿವಿ. ಹೇಳಿ, ಸೇವಂತಿ ಕೃಷಿ ಹೆಂಗ್ ಮಾಡ್ತೀರಿ, ಎಲ್ಲಿಂದ ತತ್ತೀರಿ ಗಿಡಗಳನ್ನ, ನೀವೇ ಸಸಿ ಮಾಡ್ಕೋತೀರಾ, ತಂದ ಹಾಕದ, ಅದ್ರದ ಹೆಂಗೆ ಬೇಕು ಗೊಬ್ಬರ, ಮತ್ತೆ ಎಲ್ಲಿ ಮಾರಾಟ ಮಾಡ್ತೀರಿ ಎಲ್ಲ ಹೇಳಿ. ಸರ್ ಈಗ ಸೇವಂತಿ ಬೆಳೆಯೋದು ಅಂದ್ರೆ ಕೆಲವು ನಾವೇ ಸಸಿಗಳು ಮಾಡ್ಕೊಂತೀವಿ, ಕೆಲವನ್ನ ತಮಿಳ್ನಾಡಿನ ತರಿಸ್ತೀವಿ. ಸರ್ವಸಾಮಾನ್ಯ ಎಲ್ಲ ತಮಿಳ್ನಾಡು ಸಸಿನೇ ನೆಡೋದು, ಕೆಲವು ಸಸಿನ ನಾವೇ ಮಾಡ್ಕೊಂತೀವಿ. ಯಾವ್ದು ತಳಿ ಹೆಸರು ಗೊತ್ತ? ತಳಿ ಸರ್ ಒಂದು ಪೂರ್ಣಿಮಾ ಅಂತ ಒಂದ್ ತಳಿ ಐತೆ, ಮತ್ತೆ ಪೇಪರ್ ಅಂತ ಒಂದ್ ತಳಿ ಐತೆ, ಚಾಂದಿನಿ ಅಂತ ಒಂದ್ ತಳಿ ಐತೆ. ನೀವು ಬೆಳೆಯೋದು ಯಾವ್ದು? ಎಲ್ಲಾನು ಬೆಳಿತಾ ಇದೀವಿ ಸರ್, 4 ತರ ಹೂನು ಬೆಳಿತೀವಿ. ವರ್ಷ ಪೂರ್ತಿ ಬೆಳಿತೀರ? ವರ್ಷ ಪೂರ್ತಿ ಬೆಳಿತೀವಿ. ಎಷ್ಟ್ ಬರುತ್ತೆ ಸುಮಾರು ನಿಮ್ಗೆ? ಸರ್ ನಮ್ಮ ಅವರೇಜ್ ವರ್ಷದಲ್ಲಿ 1 ವರ್ಷ 2 ಲಕ್ಷ ಆಗ್ಬೋದು, 1 ವರ್ಷ 5 ಲಕ್ಷ ಆಗ್ಬೋದು, ಹಂಗ ಹೇಳಕ್ ಬರಲ್ಲ. 1 ವರ್ಷ 1 ಲಕ್ಷ ಆಗ್ಬೋದು. ಈಗ ಮಂಜುನಾಥ್, ನೀವು ಯುವಕರು ಆಯ್ತಾ, ನಿಮ್ ತಂದೆ ಏನೋ ಮೊದ್ಲಿಂದನೋ ಕುರಿ ಬಗ್ಗೆ ಅವ್ರಿಗೆ ಆಸಕ್ತಿ, ನೀವು ಎರಡೂ ನೋಡಿದಿರಿ, ಹೂವಿನ ಕೃಷಿನೂ ನೋಡಿದಿರಿ, ಈ ಕಡೆ ಕುರಿನೂ ನಿಮ್ಗೆ ಇಷ್ಟ, ಇಲ್ಲಿ ಬಂದ್ ಕಾಲ ಕಳೆಯಕ್ ಇಷ್ಟ, ಕಾಸಿನ ದೃಷ್ಟಿಯಿಂದ ಯಾವ್ದು ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ? ಬೆಸ್ಟ್ ಅಂದ್ರೆ ನನ್ಗೆ ಕುರಿದೇ ಬೆಸ್ಟ್ ಅನ್ಸುತ್ತೆ, ಟಗರದೇ ಬೆಸ್ಟ್ ಅನ್ಸುತ್ತೆ. ಲೇಬರ್ಸ್ ಕೊಡಲ್ಲ, ಕೊಡಂಗಿಲ್ಲ, ಟೆನ್ಷನ್ ಇಲ್ಲ, ನಾವೇ 3 ಜನ ಇದೀವಿ, ಮೇವ್ ಹಾಕಂತೀವಿ. ಬಟ್ ತಿಂಗಳ ತಿಂಗಳ ದುಡ್ಡು ಹಾಕ್ಬೇಕಿಲ್ಲ. ಈಗ ಇದು ಏನು ಅಂದ್ರೆ ಫೀಡ್ ದುಡ್ಡು ಹಾಕ್ಬೇಕು. ಅವರೇಜ್ ನಾವು ಒಂದು ತಿಂಗಳಲ್ಲಿ 20,000 ಮೇಲೆ 25,000 ತನಕ ಫೀಡ್ಸ್ ತಂದಾಕ್ತಿವಿ. ಅಷ್ಟು ದುಡ್ಡು 4 ತರ ತಿಂಡಿ ಹಾಕ್ತಿವಿ. 4 ತರದಿಂದ ಹೋದ ವರ್ಷ ರೇಟ್ ಕಮ್ಮಿ ಇತ್ತು, ಈಗ ಹೋದ ವರ್ಷ ಅಳ್ಜಳ ಕಮ್ಮಿ ಇತ್ತು, ಈ ವರ್ಷ ರೇಟ್ ಆಗೈತೆ. ಬಟ್ ಎಲ್ಲಾ ರೇಟ್ ಆಗೈತೆ, ಹಂಗೆ ಈಗ ಮರಿಗಳು ರೇಟ್ ಜಾಸ್ತಿನೇ ಮಾರ್ಬೇಕು. ಆ ಲೆಕ್ಕಾಚಾರ ಲೆಕ್ಕಾಚಾರದಲ್ಲಿ ಮಾಡ್ತೀವಿ, ನಮ್ಗೆ ಇದೇ ಬೆಸ್ಟ್ ಅನಿಸ್ತು. ಅಂದ್ರೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಿಮ್ಮ ಆಸೆ? ಖಂಡಿತವಾಗ್ಲೂ ಮಾಡ್ತೀವಿ. ಇನ್ನು ಇಲ್ಲಿಯ ಒಂದು ನೀವು ಅವುಗಳು ತಿಂದು ಉಳಿದಂತ ಮೇವನ್ನ ಅದನ್ನ ಬಹಳ ಸಂರಕ್ಷಣೆ ಮಾಡಿಕೊಂಡು ಅದನ್ನ ಹಸುಗೂ ನೀವು ಹಾಕ್ತೀವಿ ಅಂತ ಹೇಳಿದ್ರಿ. ಇದರ ಜೊತೆಗೆ ಇಲ್ಲಿಯ ಒಂದು ಗೊಬ್ಬರ ಏನ್ ಸಿಗುತ್ತೆ ಅದು ನಿಮಗೆ ಹೂವಿನ ಕೃಷಿಗೆ ಆಗ್ಲಿ ಅಥವಾ ಬೇರೆ ನಿಮ್ಮ ಕೃಷಿ ಭೂಮಿಯಲ್ಲಿ ಬಳಕೆ ಮಾಡ್ತಾ ಇದ್ದೀರಿ, ಅಲ್ಲಿಗೆ ಗೊಬ್ಬರದ ಖರ್ಚು ಉಳಿತು. ಇಲ್ಲಿ ಈ ಕುರಿ ಮಾರಾಟದಿಂದ ಬರುವಂತಹ ದುಡ್ಡು ಅಲ್ಲದೆ ಇನ್ ಯಾವ ಯಾವ ಒಂದು ಮೂಲಗಳಿಂದ ನಿಮಗೆ ಖರ್ಚು ಅಥವಾ ಲಾಭದ ಅಂಶ ಹೆಚ್ಚಾಗುತ್ತೆ? ಸರಿ, ಇದು ಕುರಿ ದಲ್ದಿರ ಸೇವಂತಿ ಹೂ ಬೆಳಿತೀವಲ್ಲ, ತೆಂಗಿನ ಗಿಡ ಐತೆ. ನಮ್ಗೇನ್ ಬೆನಿಫಿಟ್ ಅಂದ್ರೆ ಕುರಿ ಗೊಬ್ಬರನ ಸೇವಂತಿಗೆ ಹಾಕ್ತಿವಿ, ಅಡಿಕೆ ಹಾಕಿದೀವಿ, ಬಾಳೆ ಹಾಕಿದೀವಿ, ಇವಾಗ ಎಲ್ಲ ಇವಾಗ ಇವಾಗ ಅಂತಂತವಾಗಿ ಮಾಡ್ಕೊಂಡು ಹೋಯ್ತಾ ಇದೀವಿ. ಬಟ್ ಜಾಸ್ತಿ ಬೆಳೆಯೋದು ಅಂದ್ರೆ ಸೇವಂತಿಗೆ ಹಾಕಂತೀವಿ. ನಮ್ಗೆ ಸೇವು ಅಂದ್ರೆ ಸಾವಯವ ಗೊಬ್ಬರ ಜಾಸ್ತಿ, ಯಥೇಚ್ಛವಾಗಿ ಎಲ್ಲಾ ಗೊಬ್ಬರಕ್ಕಿಂತ ಕುರಿ ಗೊಬ್ಬರ ಚೆನ್ನಾಗೈತೆ ಅಂತ ಎಲ್ಲ ಹೇಳ್ತಾರೆ. ನಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಐತೆ. ಈ ಗೊಬ್ಬರ ತಂದು ಸೇವಂತಿಗೆ ಹಾಕಂತೀವಿ. ಅಲ್ಲಿ ಸೀಮೆ ಗೊಬ್ಬರ ಏನ್ ಹಾಕುವಂತ ಅವಶ್ಯಕತೆನೇ ಇಲ್ಲ, ಅಂದ್ರೆ ಸ್ವಲ್ಪ ಹಾಕಂತೀವಿ. ಆಮೇಲೆ ಎಮ್ಮೆ ಸಾಕಣೆ ಮಾಡಿದೀರಾ ನೀವು? ಹೌದು ಸರ್. ಎಮ್ಮೆ ಹಾಲು ಕುರಿಗಳಿಗೂ ಕುಡಿಸ್ಬೇಕು ನೀವು? ಹೌದು ಸರ್. ಹೇಳಿ, ಎಷ್ಟು ಎಮ್ಮೆಗಳಿದೆ ಸರ್? 4 ಎಮ್ಮೆ ಐತೆ. 4 ಎಮ್ಮೆಲಿ ನಾವು ಕುರಿಗಳನ್ನ ಮರಿಗಳು ತಂತೀವಲ್ಲ ನೋಡಿ, ಅವಾಗ ಮರಿ ಯಾವಾಗ 8 kg 10 kg ಒಳಪಟ್ಟಿರೋ ಮರಿ, 6 kg ಇರ್ತವೆ. ಯಾವಾಗ ಸಣ್ಣ ಮರಿ ಇರ್ತಾವ ಅದಕ್ಕೆ ಅವಾಗ ಹಾಲು ಕರೆದಿ ಅವು ಕುಡಿಸ್ತೀವಿ. ಯಾಕೆ ಅಂದ್ರೆ ಮರಿ ಬೇಗ ಬೆಳವಣಿಗೆ ಬರ್ತವೆ, ಹಾಲು ಕೊಟ್ರೆ, ಎಮ್ಮೆ ಹಾಲು ಕೊಟ್ರೆ ಬೇಗ ಡೆವಲಪ್ ಬರ್ತವೆ. ಅದು ನಮಗ್ ಬೆನಿಫಿಟ್. ಮರಿ ಆ ಟಗರುಗಳಲ್ಲಿ ಏನು ಅಂದ್ರೆ ಎಷ್ಟು ಬೇಗ ಮರಿ ಬರ್ತವೆ ಅಷ್ಟು ನಮ್ಗೆ ಒಳ್ಳೇದು. ಅದಕ್ಕೆ ಎಮ್ಮೆ ಮಡಿಕೊಂಡಿದೀವಿ ಅದಕ್ಕಾಗೆ. ಬಟ್ ನಾವು ಸೀಮೆಸ್ಗಳು ಮಡಿಕೊಂಡಿಲ್ಲ, ನಮ್ಗೆ ಆಗ ಬರಲ್ಲ ಅಂತ. ಎಮ್ಮೆ ಸಾಕಿದೀವಿ, ನಾಟಿ ಹಸುಗಳು ಸಾಕಿದೀವಿ. ಎಮ್ಮೆ ಅಲ್ಲಿ ನಮಗೂ ಆಯ್ತದೆ, ಕುರಿಗಳಿಗೂ ಆಯ್ತು. ಈಗ ಕೃಷಿ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಮಂಜುನಾಥ್? ಸರ್, ಕೃಷಿ ಕೆಲಸಗಳ ನಾನ್ ಮಾಡ್ತೀನಿ. ಈಗ ತೆಂಗಿದೆ ಅಂತ ಹೇಳಿದ್ರಿ, ಬಾಳೆ ಹಾಕಿದೀನಿ ಅಂತ ಹೇಳಿದ್ರಿ, ಹೂವಿನ ಕೃಷಿ ಮಾಡ್ತಾ ಇದೀವಿ, ವರ್ಷ ಪೂರ್ತಿ ಬೆಳೆ ಇದೆ ಅಂತ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟದಂತ ಚಟುವಟಿಕೆಗಳು ಯಾರು ಮಾಡ್ತಾರೆ? ಮತ್ತೆ ಈ ಮೇವಿನ ಬೆಳೆಗಳನ್ನ ನೀವು ಬೆಳ್ಕೊಳ್ತಾ ಇದ್ದೀರಿ, ತೋಟಗಾರಿಕೆ ಬೆಳೆಗಳು ತೆಂಗು ಅಡಿಕೆ ಬಾಳೆ, ಇದ್ರ ಬಗ್ಗೆ ನಿಮ್ಮ ಅನುಭವ ಏನು? ತೆಂಗು ಅಡಿಕೆ ಬಾಳೆ ಸರ್, ಅದು ದೀರ್ಘಾವಧಿ ಫಸಲು ಅಂತ ಹೇಳ್ತಾರೆ. ಅದೇನು ಅಂದ್ರೆ ಒಂದ್ ಸಲ ತೆಂಗು ನೆಟ್ರೆ ಅಡಿಕೆ ಮತ್ತು ತೆಂಗನ. ಈಗ ನೆಟ್ಟಿದ್ ಯಾರು? ನೀವ ನಿಮ್ಮ ಅಪ್ಪನ? ನಮ್ಮ ಅಪ್ಪನೇ ನೆಟ್ಟಿದ್ದು ಸರ್. ಹನಿ ನೀರಾವರಿ ನಾವ್ ಮಾಡಿದೀವಿ, ನಮ್ಮ ಅಪ್ಪನೇ ನೆಟ್ರು. ಯಥೇಚ್ಛವಾಗಿ ಫಾರಂ ನೋಡ್ಕೊಳ್ಳೋರು ನಮ್ಮಅಪ್ಪ. ಈಗ ನೀರಿನ ವ್ಯವಸ್ಥೆ ಅದಕ್ಕೆಲ್ಲ ಹೆಂಗಿದೆ ಸರ್? ನೀರು 3 ಬೋರ್ ಐತೆ, ಎಲ್ಲಾ ಡ್ರಿಪ್ ಮಾಡಿಸಿದೀವಿ. ತೆಂಗಿನ ಗಿಡ ಮತ್ತೆ ಅಡಕೆ ಬಾಳೆಗೆಲ್ಲ ಡ್ರಿಪ್ ಮಾಡಿಸಿದೀವಿ, ಸೇವಂತಿಗೂ ಡ್ರಿಪ್ ಮಾಡಿದೀವಿ 3 ಬೋರ್ ಅಲ್ಲಿ. ಇವಾಗ ಅಲ್ಲ ಹನಿ ನೀರಾವರಿ ಸೇವಂತಿ. ಹೂವನ್ನ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಹೂವನ್ನು ಬಲ್ನಳ್ಳಿಗೆ ಮಾಡ್ತೀವಿ. ಇವಾಗ ಏನಂದ್ರೆ ಮಂಗಳೂರಿಗೆ ಇಲ್ಲಿಂದ ಪಾರ್ಸಲ್ ಹಾಕ್ತಾರೆ, ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ. ಒಂದು ಕುಚ್ಚು ಅಂದ್ರೆ 14 ಮಾರಿಗೆ ಒಂದು ಕುಚ್ಚು ಅಂತಾರೆ, ಅದಕ್ಕೆ 100 ರೂಪಾಯಿನು ಆಗ್ಬೋದು, ಇಲ್ಲ 500 ರೂಪಾಯಿನು ಆಗ್ಬೋದು. ಕುಚ್ಚು ಮಾಡಿಸೋದು ಯಾರು? ನೀವೇ ಮಾಡಿಸ್ಬೇಕು ಸರ್? ನಾವೇ ಕಟ್ಟಬೇಕು. ನೀವ್ ಅದನ್ನು ಮಾಡ್ಬೇಕು, ಹುಯ್ದಿ ಹೂನ ಇಲ್ಲೇ ಕಟ್ಟಬೇಕು. ಲೇಬರ್ಸ್ ಕಟ್ತಾರೆ. ಅದು ಹೂವಿನ ಕೆಲಸ ಬೆಳೆಯೋದು ಸರ್, ನಾವು ಬೆಳಿತೀವಿ. ಮತ್ತೆ ನಮ್ ತಾಯಿ ನಮ್ ಮಿಸ್ಸಸ್ ಅವರು ಲೇಬರ್ಸ್ ಜೊತೆ ಅವ್ರು ಕುಯಿಸಿ ಕಟ್ಸ್ತಾರೆ ಸರ್. ಯಾಕೆ ಕೇಳ್ದೆ ಅಂದ್ರೆ, ಯಾವುದೇ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರೆಲ್ಲ ತೊಡಗಿಸ್ಕೊಂಡ್ರೆ ಆಗ ಅದು ಯಶಸ್ವಿ ಆಗುತ್ತೆ. ಈಗ ನೀವು ನಿಮ್ ತಂದೆ ಮಾಡ್ತಾರೆ, ತಾಯಿ ಮಾಡ್ತಾರೆ, ನೀವು ಮಾಡ್ತೀರಿ, ನಿಮ್ಮ ಮಡದಿ ಅವರು ನಿಮ್ಮ ಇದರಲ್ಲೇ ಆಸಕ್ತಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ, ಹಂಗಾಗಿ ಇದು ಯಶಸ್ವಿ ಆಗುತ್ತೆ. ಕಾಸ್ಟ್ ನೋಡ್ತಿರೋದು ಯಾವ್ದ್ರಲ್ಲಿ? ಹೂನಲ್ಲೋ ಕುರಿನಲ್ಲೋ ಸರ್? ಹೂನಲ್ಲಿ ಗ್ಯಾರಂಟಿ ಇಲ್ಲ. ಅದೇ ನಮ್ಗೆ ಹೇಳ್ದಂಗೆ ದುಡ್ಡಿಗೆ ಏನಪ್ಪ ಅಂದ್ರೆ ಅದು ಕೈಲಿ ದುಡ್ಡು ಬಂದಾಗ್ಲೇ ಅದು ರೈಟ್ ಸಿಕ್ತಾಗ್ಲೇ ಹೂ ಬರ್ತು ಅಂತ ಹೇಳ್ಬೋದು. ಬಟ್ ಹೂ ಏನಕ್ಕೋಸ್ಕರ ಬೆಳೀತಾ ಇದೀವಿ ಅಂದ್ರೆ ತಿಂಗಳಿಗೆ 25,000 ಫೀಡ್ ಹಾಕ್ಬೇಕು, ಇದಕ್ಕೆ ಖರ್ಚು ಬೇಕು, ಖರ್ಚಿಗೆ ಇದಕ್ಕೆ 25,000 ಸಂಪಾದನೆ ಮಾಡ್ಬೇಕಲ್ಲ, ಸೇವಂತಿ ದುಡ್ಡು ಇದಕ್ಕೆ ಹಾಕ್ತಿವಿ, ಅದಕ್ಕೋಸ್ಕರ ನಾವು ಸೇವಂತಿ ಮಾಡ್ತಾ ಇದೀವಿ. ಅಂದ್ರೆ ಕುರಿ ಸಾಕಾಣಿಕೆ ಖರ್ಚು ಏನಿದೆ, ಈ ಫಾರಂ ಮೈಂಟೈನ್ ಮಾಡಕ್ ಏನ್ ಖರ್ಚಾಗತ್ತೆ, ಅದು ನಿಮಗೆ ಆ ಕೃಷಿಯಿಂದ ಬರ್ತಾ ಇದೆ. ಇದರಿಂದ ಸಿಗುವಂತಹ ತ್ಯಾಜ್ಯಗಳು ಅಲ್ಲಿ ಬಳಕೆ ಆಗ್ತಾ ಇದೆ. ಇದು ಚಂದ್ರೇಗೌಡರ ನೀವು ಇದನ್ನ ಹೇಳ್ತಾ ಇದೀರಿ ಅಲ್ವಾ? ಈಗ ನಿಮ್ ಕಾಲಕ್ಕೆ ನಿಮ್ ತಂದೆ ಏನೋ ಮಾಡ್ತಿದ್ರು, 15 ಇತ್ತು, ಈಗ ನೀವು 50 ಮಾಡಿದ್ರಿ, ಈಗ ನಿಮ್ ಮಗನೂ ಆಸಕ್ತಿ ವಹಿಸ್ಕೊಂಡಿದ್ದಾರೆ, ಹೆಂಗನ್ಸುತ್ತೆ ಚಂದ್ರೇಗೌಡರು? ಇದನ್ನ ಮುಂದಸ್ತಿಗೆ ಅವರು ಮುಂದಕ್ಕೆ ಈಗ ಮಕ್ಕಳು ನಾ ಮಾಡ್ತಾ ಇದ್ದೀವಿ, ಮಕ್ಕಳು ನಮ್ಮ ಅಪ್ಪ ಮಾಡಾನೆ ನಾನು ಇದೇ ರೂಟ್ ನಲ್ಲಿ ಹೋಗ್ಬೇಕು ಅಂದ್ರೆ ಅವ್ರದ್ದು ಒಬ್ಬ ಮಗ ತಯಾರಾಗಿದ್ದಾನೆ. ಒಬ್ಬ ಮಗ ತಯಾರಾಗಿದ್ದಾನೆ, ಇನ್ನೊಬ್ಬ ಬೆಂಗಳೂರಲ್ಲಿ ಬಿಡಿ, ಅವ್ರಿಗೆ ಹೇಳ್ತೀವಿ ಬೆಂಗಳೂರಲ್ಲಿ ಅವ್ರೆ, ಇವನೊಬ್ಬ ಇಲ್ಲಿ ಇದನ್ನ ನಂಬ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು, ನಿಮ್ದೇಗಿರ್ಬೋದು ಅಲ್ವಾ? ಸ್ವಲ್ಪ ಶ್ರಮ ಜಾಸ್ತಿ ಇರ್ಬೋದು, ನೆಮ್ಮದಿಯಾಗಿ. ಯಾಕೆಂದ್ರೆ ನಾವು 10 ರೂಪಾಯಿ ಆಗ್ಲಿ 5 ರೂಪಾಯಿ ಆಗ್ಲಿ ಅದ್ರಲ್ಲಿ ಇರ್ತದೆ, ನಮ್ ಟೈಮ್ ನಲ್ಲಿ ಅದು ಬೇಕು ಅಂದಾಗ ಯಾರು ಆ ಘಟನೆ ಮಾರ್ಬೋದು. ನಮ್ಮ ಕಷ್ಟ ಸುಖಾದಿಗಳಿಗೆ ಸಮಸ್ಯೆಗಳು ತೀರಿಸ್ಕೋಬಹುದು, ಅಷ್ಟು ಒಂದು ಆಸಕ್ತಿ ಇದ್ರಲ್ಲಿ ಅದೇ. ಈ ಏನೆಲ್ಲ ನಿಮ್ ಕೊಟ್ಟಿದೆ ಈ ಕುರಿಗಳು ನಿಮ್ಗೆ ಜೀವನದಲ್ಲಿ? ಏನ್ ಸಂಪಾದನೆ ಮಾಡಿದ್ವಿ ನಾವು? ಅದೇ ಮಾಡ್ತೀವಿ, ಯಾವ್ದೋ ತಗೊಂಡೋಗಿ ಬೋರ್ ಹಾಕಿಸ್ತೀವಿ, ಏನೋ ಸಂಪಾದನೆ ಆಯ್ತಾ ಇರ್ತದೆ. ಈಗ ನೋಡಿ, ಈ ವರ್ಷ ಮಾಡ್ದೋ ಹೂನಲ್ಲಿ 10 ರೂಪಾಯಿ ಅದೇ ಹಂಗ ಒಂದ್ ಎಕರೆ ನೆಟ್ಟು 1 ಲಕ್ಷ ಕೈಲಿಂದ ಕುರಿ ದುಡ್ಡನೆ ಕೊಟ್ಟು ಅವ್ರಿಗೆ ಆಳ್ಗೆ 1 ಲಕ್ಷ. ಏನ್ ಮಾಡ್ತೀರ ಸರ್? ಮಂಜುನಾಥ್ ನಿಮ್ಗೆ ಹೆಂಗನ್ಸುತ್ತೆ, ಇಷ್ಟೇ ನಂಬಿ ಜೀವನ ನಡೆಸಬಹುದು ಅಂತ ಅನ್ಸುತ್ತಾ? ಹೌದು ಸರ್, ಮಾಡಬಹುದು. ನಾನು ಅವಾಗ್ಲಿಂದ ಹೇಳೋದಷ್ಟೇ ಏನಂದ್ರೆ, ಕುರಿಗಳು ಮಾಡಿದ್ರೆ ಸೇವಂತಿ ಇದಕ್ ಬೆಸ್ಟ್ ಅಂದ್ರೆ, ನಾವು ಮಾಡಿರೋದೇ ಇದೇ ಬೆಸ್ಟ್. ಇನ್ನ 20 ಆದ್ರೂ ನಾವು ಇದನ್ನ ಸಾಕ್ಬೋದು, ಬಟ್ ಹೂ ಮಾಡಕ್ ಆಗಲ್ಲ ಜಾಸ್ತಿ, ಅದು ಲೇಬರ್ಸ್ ಜೊತೆ ಮಾಡ್ಕೊಂಡ್ ಮಾಡಕ್ ಆಗಲ್ಲ. ಇದು ನಾವೇ ಇರೋದ್ರ ದೇಶದಿಂದ ಈಗ ಸರ್ ನಮ್ಮ ಮನೆ ಒಂದ್ 5 ಜನ ಇದೀವಿ, ನಾನು, ನಮ್ಮ ಮಿಸ್ಸಸ್, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ಅವರೇ ಮಾಡೋದು. ನಾವೆಲ್ಲ ಸೇರೇ ಮಾಡ್ತೀವಿ, ಯಾರು ಅದು ಇದು ಅಂತೇನಿಲ್ಲ, ಎಲ್ಲರೂ ಜೊತೆಲೇ ಮಾಡ್ತೀವಿ. ಬಟ್ ಏನಪ್ಪಾ ಅಂದ್ರೆ, ನಮ್ಮ ತಾಯಿ ಮತ್ತೆ ನಮ್ಮ ಮಿಸ್ಸಸ್ ಅವರು ಸೇವಂತಿ ಮಾಡ್ತಾರೆ, ನಮ್ಮಪ್ಪ, ನಾನು, ನಮ್ಮ ಅಜ್ಜಿ ಇಲ್ಲಿ ಫಾರಂ ನೋಡ್ಕೊಂತೀವಿ. ನಮ್ಮಪ್ಪ ಯಥೇಚ್ಛ ಫಾರಂ ಇರೋದು, ನಾವು ಸೇವಂತಿಗೆ ನೋಡ್ತೀವಿ ಹಿಂಗೆ. ಈಗ ಈ ಕಾರ್ಯಕ್ರಮ ಕೇಳ್ತಿರ್ತಾರೆ ಬೇರೆ ರೈತರು ಸಹ, ಅವ್ರಿಗೂ ಅನಿಸ್ತಾ ಇರ್ಬೋದು, ನಾವು ಒಂದ್ಸಲ ಚಂದ್ರೇಗೌಡ್ರನ್ ಮಾತಾಡಿಸ್ಬೇಕು, ಮಂಜುನಾಥನ್ ಮಾತಾಡಿಸ್ಬೇಕು ಅಂತ. ಅದಕ್ಕೆ ಚಂದ್ರೇಗೌಡ್ರೆ, ನಿಮ್ ನಂಬರು ನೀವು ಕೊಡ್ತಿರೋ ಮಂಜುನಾಥ್ ಹತ್ರ ಎಸ್ಕೊಂಬಿಡ್ಲಾ? 9902912901 ಮಂಜುನಾಥ್ ಕೆಸಿ. 9902912901 9902912901 ಒಳ್ಳೇದು. ಚಂದ್ರೇಗೌಡ ಹಾಗೂ ಮಂಜುನಾಥ್ ಅವರೇ, ಇಷ್ಟೊತ್ತು ಏನ್ ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ, ಇದು ಇನ್ನೊಂದು 4 ಜನಕ್ಕೆ ಪ್ರಯೋಜನ ಆಗ್ಬೋದು, ಅವರು ನಿಮ್ಮಿಂದ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಒಳ್ಳೆಯ ಒಂದು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ, ಯಶಸ್ವಿ ಆಗಲಿ, ನಿಮ್ಗೆ ಇನ್ನಷ್ಟು ಯಶಸ್ ಸಿಗಲಿ ಈ ವಿಷಯದಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವವನ್ನು ಕುರಿತು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕುರುಬಹಳ್ಳಿಯ ಪ್ರಗತಿಪರ ಕೃಷಿಕರಾದ ಚಂದ್ರೇಗೌಡ ಹಾಗೂ ಮಂಜುನಾಥ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನು ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರ್ ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲ್ಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರ್ ಕೊಟ್ರೆ ನೀವ್ ಕೆಲ್ಸ ಕಳ್ಕತ್ತೀರಾ? ಗೆಪ್ತಿರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.